ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಾರ್ಯಕ್ರಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರತಿದಿನ ಬೆಳಗ್ಗೆ 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾ ಬೆಳಕೆ, ಮೌಲ್ಯಾಧಾರಿತ ಕಥನಗಳ ಪ್ರಸಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರಬ್ಬರ್ ಹಾಗೂ ಅಡಿಕೆ ಕೃಷಿಯ ಅನುಭವ, ಈ ಕುರಿತು ಆನಂದಪುರದ ಜೆಡಿಸರ ಗ್ರಾಮದ ಸತೀಶ್ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಜೆಡಿಸರ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸತೀಶ್ ಎಂಬುವರ ತೋಟದಲ್ಲಿ ಅವರ ಒಂದು ಕೃಷಿ ಅನುಭವವನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಅವರು ತಮ್ಮಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ಅಂದ್ರೆ ಏನೇನು ಕೃಷಿಯನ್ನ ಮಾಡಿದ್ದಾರೆ, ಆ ಒಂದು ಪದ್ಧತಿ ಎಷ್ಟು ಇಳುವರಿ ಬಂತು, ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸತೀಶ್ ಅವರೇ. ನಮಸ್ಕಾರ. ನಮಸ್ಕಾರ. ತಮ್ಮ ಒಂದು ಕೃಷಿ ಅನುಭವವನ್ನ ಹೇಳೋದಾದ್ರೆ, ನಾವು ಪ್ರಾರಂಭದಲ್ಲಿ ಹತ್ತಿ ಇದನ್ನೆಲ್ಲ ಬೆಳೀತಿದ್ವಿ. ಆಮೇಲೆ ಕಾಲಕ್ರಮೇಣ ಹಾಗೆ ಹಾಗೆ ಬಿಟ್ಟು ಅದನ್ನ ಬಿಟ್ಟು ರಬ್ಬರ್ ಅಂತ ಬಂತು. ರಬ್ಬರ್ ಅನ್ನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಸಸಿಗಳನ್ನ ನಾವು ಹೊರಗಡೆಯಿಂದ ಕೊಂಡ್ಕೊಂಡು ಬಂದ್ವಿ. ಅಂದ್ರೆ ನಿಮ್ಮ ಪ್ರಕಾರವಾಗಿ ನಿಮ್ಮ ತೋಟದಲ್ಲಿ ರಬ್ಬರೇ ಮುಖ್ಯ ಬೆಳೆ? ಮುಖ್ಯ ಬೆಳೆ ಈಗ ಹಾಲಿ ಮುಖ್ಯ ಬೆಳೆ ಅದು. ಅದ್ ಬಿಟ್ರೆ ತೋಟ ಇದೆ. ರಬ್ಬರ್ ಅಂತಕ್ಕಂಥದ್ದನ್ನ ನಾವೇನ್ ಮಾಡಿದ್ವಿ, ಸಸಿ ತಗೊಂಡ್ಬಂದ್ವಿ. ಅದನ್ನ ತಗೊಬಂದು ಅಲ್ಲಿ ಅದಕ್ಕೆ ಒಂದು ಡಿಸ್ಟೆನ್ಸ್ ಏನಂದ್ರೆ 15 ಅಡಿ ಒಂದು ಡಿಸ್ಟೆನ್ಸ್. ಎಲ್ಲಿಂದ ತಂದ್ರೆ ಸಸಿನ? ಸಸಿ ಹೊರಗಡೆಯಿಂದ ಅದ್ ಮಾರ್ಕೆಟಿಂದ ತಗೊಂಡ್ವಿ. ಮಾರ್ಕೆಟ್ ಅಲ್ಲಿ ಅದನ್ನ ಸಸಿ ಮಾಡಿರ್ತಾರೆ, ಅಲ್ಲಿಂದ ಅಗ್ರಿಕಲ್ಚರ್ ಇದ್ರಲ್ಲಿ ಅಲ್ಲಿಂದ ತಗೊಂಡ್ವಿ. ತಗೊಬಂದು ಅದಕ್ಕೆ ಅಂತರ 10 10 ಅಡಿ ಒಂದು ಅಂತರ ಗಿಡ ನೆಡಬೇಕು. ಆವಾಗ ಅದಕ್ಕೆ ಟ್ರೆಂಚ್ ಹೊಡೆದು ಟ್ರೆಂಚ್ ಒಳಗಡೆ ನೆಡೋದು. ಟ್ರೆಂಚ್ ಒಳಗಡೆ ನೆಟ್ಬಿಟ್ಟು ಆಮೇಲೆ ನಾವು ಅದೊಂದು 8-10 ವರ್ಷದ 12 ವರ್ಷದವರೆಗೆ ಹಾಲು ತೆಗಿಲಿಕ್ಕೆ ಬರೋದಿಲ್ಲ. ಅದನ್ನು ಕೃಷಿ ಮಾಡೋದಷ್ಟೇ. ಕೃಷಿ ಮಾಡಿ ಅದಕ್ಕೆ ಗೊಬ್ಬರ ಆಮೇಲೆ ಇತರೆ ನಾವೇನು ಮೆಡಿಸಿನ್ ಮಾಡೋದು ಇದೆ ಅಲ್ಲಿ ಮಾಡೋದು. 12 ವರ್ಷದ ಮೇಲೆ ಹೆಚ್ಚು ಕಡಿಮೆ ಒಂದು ಹಂತವಾಗಿ ಏನೋ ಈಗ 1.5 ಲೀಟರ್ ಬರಲ್ಲಿ 100 ml ಬರುತ್ತೆ 12 ವರ್ಷ. ಒಂದು 15 ವರ್ಷದ ಮೇಲೆ ಹೀಗೆ ಕ್ರಮೇಣ ಕ್ರಮೇಣ ಸ್ವಲ್ಪ ಜಾಸ್ತಿ ಹಾಲಿನ ಅಂಶ ಜಾಸ್ತಿ ಬರುತ್ತೆ ಒಂದು ಮರದಲ್ಲಿ 1.5 ಲೀಟರ್ ಹೀಗೆ. ಈಗ ಆಲ್ರೆಡಿ ನಾವು ಸಾಮಾನ್ಯ ಒಂದು 18-20 ವರ್ಷ ಆಯ್ತು. ಈಗ ಒಳ್ಳೆ ಇಳುವರಿ ಇದೆ, ತೊಂದರೆ ಇಲ್ಲ. ಒಂದು ಮರಕ್ಕೆ ಏನಿಲ್ಲ ಅಂದ್ರೆ ಒಂದು 200 ml ಅಂತೂ ಪಕ್ಕಾ ಬರುತ್ತೆ. ಆಮೇಲೆ ಈಗ ಬರ್ತಾ ಬರ್ತಾ ಅದನ್ನ ಏನಂದ್ರೆ ಮೆಡಿಸಿನ್ಗಳು ನಾವು ಕಡಿಮೆ ಮಾಡ್ತೀವಿ ರಬ್ಬರಿಗೆ. ನಾಲ್ಕು ವರ್ಷಕ್ಕೊಂದು ಸರಿ ಒಂದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ತಗೊಂಡೋಗಿ ಅದಕ್ಕೆ ಹಾಕ್ತೀವಿ. ಅದು ಬಿಟ್ಟರೆ ಮತ್ತೆ ಯಾವುದೇ ಮೆಡಿಸಿನ್ ಮಾಡಲ್ಲ. ಅದಕ್ಕೇನು ನಾವು ಈಗ ಅವರಿಗೆ ಒಂದು ಅದು ಹಾಲು ತೆಗೆದು ಇದು ಮಾಡಲಿಕ್ಕೆ ಅವ್ರ ಜನ ನಾವು ಸ್ವಂತ ನಮಗೆ ಮಾಡಲಿಕ್ಕೆ ಅದಾಗಲ್ಲ. ಅವರು ಹಾಲು ತೆಗೆದುಬಿಟ್ಟು ಅದನ್ನು ಕೆಮಿಕಲ್ ಹಾಕಿ ಸೀಟ್ ಮಾಡಿ ಅದಕ್ಕೆ ಒಂದು ಮಿಷಿನ್ ಇದೆ, ಆ ಮಿಷಿನಲ್ಲಿ ಅವರು ಸೀಟ್ ಹೊಡಿತಾರೆ, ಸೀಟ್ ಹೊಡೆದು ಕೊಡ್ತಾರೆ, ನಾವು ಒಣಗಿಸ್ಕೋಬೇಕು. ಒಣಗಿಸ್ಕೊಂಡು ಆಮೇಲೆ ಮಾರ್ಕೆಟಿಂಗಿಗೆ ಮಾರ್ಕೆಟ್ ಇದ್ದವಾಗ ನೋಡಿ ಕಳಿಸ್ತೀವಿ. ಒಂದು ಕೆಜಿ 100-120 ರೂಪಾಯಿ ಮ್ಯಾಕ್ಸಿಮಮ್ ಸಿಗುತ್ತೆ ನಮಗೆ. ಈ ರಬ್ಬರ್ ಮಾಡೋಕ್ಕೆ ಆಸಕ್ತಿ ಹೇಗೆ ಬಂತು, ಯಾರಿಂದ ನಿಮಗೆ ಪ್ರೇರೇಪಣೆ? ಹಿಂಗೆ ಬೇರೆ ಒಬ್ರು ಮಾಡಿದವರು, ಆವಾಗ ನಮಗೆ ಈ ತೋಟ ಮಾಡಲಿಕ್ಕೆಲ್ಲ ಸ್ವಲ್ಪ ಇದಿತ್ತು, ನೀರಿನ ಪ್ರಾಬ್ಲಮ್ ಅಲ್ಲಿ ಇತ್ತು, ನಾವು ಇನ್ನೇನು ಮಾಡೋದು, ಇದು ಸುಲಭ ಬೆಳೆ ಅಂತೇಳಿ ಕಾಣಿಸ್ತು. ಬೇರೆ ಹಿಂಗೆ ಮಾಹಿತಿ ಕೊಟ್ಟರು, ಇದು ನಿಮಗೆ ಯಾವುದೇ ಖರ್ಚು ಹೆಚ್ಚಿಗೆ ಬರಲ್ಲ, ಇದನ್ನ ಮಾಡಿ ಅಂತೇಳಿ. ಅದೇ ಪ್ರಕಾರ ಅವ್ರ ಮಾಹಿತಿ ಪ್ರಕಾರ ಮಾಡಿದ್ವಿ. ಆವಾಗ ನಮಗೆ ಏನು ಮಾಡಕ್ಕೆ ಇದಿರಲಿಲ್ಲ, ಸ್ವಲ್ಪ ಬಡಸ್ಥಿತಿಗೆ ಬೋರ್ ಗೀರ್ ಹೊಡೆಯೋಣ ಅಂದೇ ಯಾವುದೂ ಇರಲಿಲ್ಲ, ಹಣಕಾಸಿನ ಅಡಚಣೆ. ಮನೇಲೇ ಆಕಳ ಗೊಬ್ಬರ ಎಲ್ಲ ಗೊಬ್ಬರ ಗಿಬ್ಬರ ಎಲ್ಲ ಮನೇಲೇ ಇರ್ತಿತ್ತು, ಅದನ್ನು ತೊಗೊಂಡು ಹಾಕಿದ್ವಿ ಮಾಡಿದ್ವಿ. ಕೊನೆ ಕ್ರಮೇಣ ಮತ್ತೆ ಅಡಿಕೆ ತೋಟ ಮಾಡಿದ್ವಿ. ಅಂದ್ರೆ ರಬ್ಬರ್ ಈ ಭಾಗದಲ್ಲಿ ನಾವು ಕಂಡಿಲ್ಲ, ಆದ್ರೆ ಬೇರೆ ಒಂದು ಪ್ರದೇಶದ ಬೆಳೆ ಇದು ರಬ್ಬರ್. ಈ ವಾತಾವರಣಕ್ಕೆ ಅದು ಯಾವ ರೀತಿ ಹೊಂದ್ಕೊಂತು, ಯಾವ ರೀತಿ ಮಾಡಿದ್ರಿ? ಇಲ್ಲ, ಇಲ್ಲಿ ಸಾಮಾನ್ಯ ಹೊರಗಡೆ ವಾತಾವರಣಕ್ಕೆ ಇಲ್ಲಿ ವಾತಾವರಣಕ್ಕೂ ಅದೇನು ಇದು ಇಲ್ಲ, ತೊಂದರೆ ಇಲ್ಲ. ಅದು ಶೀತ ಆದ್ರೆ ಶೀತ ಆಗಕ್ ನಾವು ಬಿಡಲ್ಲ, ಅದಕ್ಕೆ ಟ್ರೆಂಚ್ ಒಳಗೆ ಮಣ್ಣು ಮುಚ್ಚಾ ಇರ್ತೀವಿ, ಮುಚ್ಚಿ ಈಗ ಕರೆಕ್ಟ್ ಆಗಿ ಲೆವೆಲ್ ಮಾಡಿದೀವಿ. ನೀರೇನು ನಿಂತ್ಕೊಳ್ಳಲ್ಲ, ನೀರ್ ನಿಲ್ಲಕ್ಕೆ ಬಿಡಬಾರ್ದು ಅಷ್ಟೇ, ಶೀತ ಆಗಬಾರ್ದು. ಹಂಗಾಗಿ ಈಗೇನು ತೊಂದರೆ ಇಲ್ಲ ನಮಗೆ ಅದ್ರ ಬಗ್ಗೆ. ಅಂದ್ರೆ ಹವಾಗುಣದ ಇದು ಈ ಒಂದು ಭಾಗಕ್ಕೆ ಹೊಂದ್ಕೊಳ್ಳುತ್ತೆ? ಹೊಂದ್ಕೊಳ್ಳುತ್ತದೆ, ಈಗೇನು ತೊಂದರೆ ಇಲ್ಲ ಹವಾಗುಣಕ್ಕೆ. ಆಮೇಲೆ ಈಗ ಮಳೆಗಾಲದಲ್ಲಿ ಈಗ ಸ್ವಲ್ಪ ಹಾಲು ತೆಗಿಯಲ್ಲ, ಇನ್ನು ಮೇಲೆ ತೆಗಿತೀವಿ. ಬೇಸಿಗೆ ಸ್ವಲ್ಪ ಆದ್ಮೇಲೆ ತೆಗಿತೀವಿ, ಮಳೆಗಾಲದ ಹಾಲು ತೆಗಿಯಕ್ಕಾಗಲ್ಲ. ಏನಕ್ಕೋಸ್ಕರ? ಅದು ಈಗ ಅವರು ಸ್ಕ್ರಾಪಿಂಗ್ ಅಂತ ಮಾಡ್ತಾರೆ, ಅದು ಮಾಡ್ಲಿಕ್ಕೆ ಆಗಲ್ಲ. ಅದು ಮಾಡಿದ್ರೆ ಆಮೇಲೆ ಹಾಲಿಗೆ ನೀರು ಬೀಳ್ತದೆ, ಆ ನೀರು ಮಿಕ್ಸ್ ಆಗಬಾರ್ದು. ಹಂಗಾಗಿ ಮಳೆ ಟೈಮಲ್ಲಿ ತೆಗಿಯಲ್ಲ, ಮಳೆ ಬಿಟ್ಟ ಮೇಲೆ ತೆಗಿತೀವಿ. ಅಂದ್ರೆ ಈ ಭಾಗದಲ್ಲಿ ಕಬ್ಬು, ಭತ್ತ, ವಿವಿಧ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾರೆ. ನೀವು ಪರ್ಟಿಕ್ಯುಲರ್ ಆಗಿ ರಬ್ಬರ್ನೇ ಆಸಕ್ತಿ ಮಾಡಿ ಬೆಳೀತಾ ಇದ್ದೀರಾ, ಏನು ಅನಿಸ್ತು, ಏನಕ್ಕೋಸ್ಕರ ನಿಮ್ಮ ಒಂದು ಮುಂದಿನ ಒಂದು ಗುರಿ ಏನು? ನಮಗೆ ಆಸಕ್ತಿ ಯಾಕೆಪ್ಪ ಅಂತಂದ್ರೆ, ಈಗ ಅದನ್ನ ಸದ್ಯ ಇನ್ನು ನಾವು ಅದು ಹೆಚ್ಚು ಕಡಿಮೆ 60-70 ವರ್ಷದವರೆಗೆ ಅದ್ ಮರ ಕಟಾವು ಮಾಡೋಂತದ್ದೇನಲ್ಲ, ಹೋಗ್ತಾ ಹೋಗ್ತಾ ಮರ ಬೆಳವಣಿಗೆ ಜಾಸ್ತಿ ಆಗ್ತದೆ. ಬೆನಿಫಿಟ್ ತರ ಮಾಡ್ತೀರಿ, ಯಾವ ತರ ಸ್ವಚ್ಛ ಮಾಡ್ಕೋತೀರಿ ಆ ಜಮೀನನ್ನ? ಈಗ ಅದನ್ನ ನಾವು ಸ್ವಚ್ಛತೆ ಅಂದ್ರೆ ಯಾವ್ದೇ ಕಾಡು ಗಿಡಗಳನ್ನ ಬೆಳೆಯಕ್ ಬಿಡಲ್ಲ, ಅದಕ್ಕೆ ಮತ್ತೆ ಮೆಡಿಸಿನ್ ಏನೋ ತಾಕ್ಸಲ್ಲ. ಈಗ ಎಲ್ಲ ಮಿಷನ್ಗಳು ಬಂದಿದಾವೆ, ಮಿಷನ್ ಕಟಿಂಗ್ ಅಲ್ಲೇ ಎಲ್ಲ ಮಿಷನ್ ಅಲ್ಲಿ ಕ್ಲೀನ್ ಮಾಡ್ಬಿಡ್ತೀವಿ. ಅಂತರ ಅದಕ್ಕೆ 10-10 ಒಂದ್ ಮರಕ್ಕೆ. ಅವಾಗ ಫಸ್ಟಿಗೆ ಟ್ರಂಚ್ ಹೊಡೆದು ಅವಾಗ ಅದನ್ನಿಟ್ವಿ. ಆಮೇಲೆ ಕ್ರಮೇಣ ಏನ್ ಮಾಡಿದ್ವಿ, ಆ ಟ್ರಂಚ್ ಅನ್ನು ಮುಚ್ಕೊಳ್ತಾ ಬಂದ್ವಿ. ಗಿಡ ಬಲ ಆದಂಗು ಆ ಟ್ರಂಚ್ ಮುಚ್ಚತಾ ಬಂದ್ವಿ, ಗೊಬ್ಬರ ಹಾಕ್ತಾ ಮುಚ್ಕೊಳ್ತಾ ಬಂದ್ವಿ. ಇನ್ನು ಅದಕ್ಕೆ ಈಗ ಏನಂದ್ರೆ, ನಾವು 4-5 ಒಂದ್ಸರಿ ಈ ಆಕಳ ಗೊಬ್ಬರ ಅಂತಕ್ಕದ್ದು ಹಾಕ್ತಿವಿ, ಹಾಕ್ಬಿಟ್ಟು ಹಂಗೆ ಮಣ್ಣು ಸ್ವಲ್ಪ ಎಳ್ಬಿಡ್ತೀವಿ ಅಷ್ಟೇ, ಮತ್ತಿನ್ನೇನು ಅದಕ್ಕೆ ಮೆಡಿಸಿನ್ ಏನೂ ಇಲ್ಲ. ಅದು ತಳಿ ಏನಿಲ್ಲ, ಅದಕ್ಕೆ ತಳಿ ಪ್ರಕಾರ ಏನಿಲ್ಲ. ಸಾಮಾನ್ಯ ಅದಕ್ಕೆ ಒಂದೇ ತಳಿ, ಅದೇನು ಬೇರೆ ಬೇರೆ ತಳಿ ಅಂತಕ್ಕದ್ದೇನಿಲ್ಲ, ಒಂದೇ ತಳಿ. ಅದು ಈ ಗಿಡಗಳು ಎಲ್ಲಿ ಸಿಕ್ತು ತಮಗೆ? ನಮಗೆ ಅವಾಗ ಅವರು ಕೇರಳದಿಂದ ತರಿಸಿದ್ರು, ಆರ್ಡರ್ ಮಾಡಿ ನಾವು ಕೇರಳದಿಂದ ತರಿಸಿದ್ವಿ. ಅಲ್ಲಿಂದ ತರಿಸ್ಬಿಟ್ಟು ಒಬ್ರು ಹಿಂಗೆ ಬ್ರೋಕರ್ ಅವರು ಮಧ್ಯಂತರದಲ್ಲಿ ಇಳಿಸುವರು, ಅಲ್ಲಿಂದ ತರಿಸಿದ್ದರು. ಆದ್ರೆ ಈ ಕೃಷಿ ಬಗ್ಗೆ, ರಬ್ಬರ್ ಕೃಷಿ ಬಗ್ಗೆ ನಿಮಗೆ ಸ್ವಲ್ಪ ತಿಳುವಳಿಕೆ ಬೇಕು, ಆ ತಿಳುವಳಿಕೆಯಲ್ಲಿ ಯಾವ ತರ ತಿಳ್ಕೊಳ್ಳಿ ಅಂತಕ್ಕದ್ದು? ಅವರೇ ಅವರು ಗಿಡ ಇಳಿಸಿದವರು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತೇಳಿ ಮಾಹಿತಿ ಕೊಟ್ಟರು. ಆಮೇಲೆ ಅದ ಮಾಡುವಂತವರು ಇಲ್ಲಿದ್ರು, ಅದನ್ನ ಅವರೇ ಬಂದ್ಬಿಟ್ಟು ನಿಂತ್ಕೊಂಡು ಕೃಷಿ ಮಾಡಿಸಿ ಈ ತರ ಮಾಡ್ಬೇಕು ಅಂತೇಳಿ ಮಾಡಿಸಿ ಹೋದ್ರು ಅವರು. ಆಮೇಲೆ ಐಡಿಯಾ ಎಲ್ಲ ಈ ತರ ನಡ್ಕೊಳ್ಳಿ, ಈ ತರ ಮಾಡಿಸ್ಕೊಂತ ಹೋಗಿ ಅಂತೇಳಿ ಅವರೆಲ್ಲ ಐಡಿಯಾ ಕೊಟ್ಟರು. ಅದೇ ರೀತಿಲಿ ನಾವು ಮಾಡ್ಕೊಂತ ಬರ್ತಾ ಇದೀವಿ ಈಗ. ಅಂದ್ರೆ ಆ ಗಿಡಕ್ಕೆ ರೋಗದ ಒಂದು ಏನು ಆ ತರದ ಯಾವ್ದು ಬರಲ್ವಾ? ಇಲ್ಲ, ರೋಗದ್ದೇನಿಲ್ಲ, ಅದಕ್ಕೆ ರೋಗ ಏನಿಲ್ಲ. ಏನೋ ಅತಿ ದೊಡ್ಡ ಗಾಳಿ ಗಿಳಿ ಬಂದು ಬೀಸಿದ್ರೆ ಮರ ತುಂಡಾಗೋ ಚಾನ್ಸಸ್ ಇದೆ ಅಷ್ಟೇ. ತುಂಡಾದ್ರೆ, ಮಧ್ಯ ತುಂಡಾದ್ರೆ ಪರವಾಗಿಲ್ಲ, ಬುಡ ಒಳ್ಳೆ ಹೋದ್ರೆ ಹೋಯ್ತು. ಗಾಳಿಗಷ್ಟೇ ಎಫೆಕ್ಟ್ ಆಗೋದು, ಮತ್ತೆ ನಿನ್ನೆ ಯಾವುದೇ ಎಫೆಕ್ಟ್ ಇಲ್ಲ ಅದಕ್ಕೆ. ಒಂದ್ ಎಕರೆಗೆ ಎಷ್ಟು ಗಿಡಗಳು ಅಂದ್ರೆ ಮರಗಳನ್ನು ಕೂರಿಸಿದ್ರ? ಒಂದ್ ಎಕರೆಗೆ 200 ಕೂರ್ತದ್ದು, 200 ಗಿಡ ಕೂರಿಸ್ಬೋದು ಒಂದ್ ಎಕರೆಗೆ. ಚಿಕ್ಕ ಮರವನ್ನ ಯಾವ ರೀತಿ ಬೆಳೆಸ್ತಾ ಹೋಗ್ತೀರಾ? ಹಾಕಿದ ಗಿಡನ ಬಹಳ ಆಕಳು ಗಿಕ್ಕಳು ನುಗ್ಗಬಾರದು, ಅದನ್ನ ಮುರಿಬಾರದು, ಬಹಳ ಸೂಕ್ಷ್ಮತೆಯಿಂದ ನೋಡ್ಕೊಬೇಕು. 12 ನಾವು ಯಾವ ರೀತಿ ಸೂಕ್ಷ್ಮ ನೋಡ್ಕೊಳ್ತೀವಿ ಅಷ್ಟು ಒಳ್ಳೇದು ನೋಡ್ಕೊಂಡು. ಅದಕ್ಕೆ ಮೆಡಿಸಿನ್ ಅಂತಕ್ಕದ್ದೇನಿಲ್ಲ, ದಣ್ಣಿನ ಗೊಬ್ಬರ ಏನಿದೆ ಅದನ್ನ ಮಾತ್ರ ನಾವು ಹಾಕ್ತಾ ಇರೋದಷ್ಟೇ. ಸರ್ಕಾರಿ ಗೊಬ್ಬರ ಹಾಕ್ಲಿಲ್ಲ ಇವತ್ತಿಗೂ, ಹಾಕ್ಬೋದು ಇಲ್ಲ ಅದಕ್ಕೆ ಸರ್ಕಾರಿ ಗೊಬ್ಬರ, ಮೆಡಿಸಿನ್ಸ್ ಬೇರೆ ಮತ್ತೇನೂ ಇಲ್ಲ. ಅಂತರ ಬೆಳೆಯಾಗಿ ಅಷ್ಟೊಂದು ಜಾಗ ಇದೆಯಲ್ಲ ಜಮೀನಲ್ಲಿ, ಬೇರೆ ಏನ್ ಬೆಳ್ಕೋತೀರಾ ಅದ್ರೊಳಗೆ? ಇಲ್ಲ, ಅದ್ರೊಳಗೆ ಬೇರೆ ಯಾವ್ದೇ ಬೆಳೆ ಬೆಳೆಯಕ್ ಬರಲ್ಲ, ಮರ ನೆರಳಾಗುತ್ತದೆ, ಆದ್ರಿಂದ ಬೇರೆ ಬೆಳೆ ಬೆಳೆಯಂತದ್ದೇನಿಲ್ಲ, ಅದು ಒಂದೇ ರಬ್ಬರ್ ಅಷ್ಟೇ. ಅದ್ರೊಳಗೆ ಬೇರೆ ಇತರ ಬೆಳೆ ಯಾವ್ದೇ ಬೆಳೆಯಕ್ ಬರಲ್ಲ, ನೆರಳು ಮರ ಬೆಳ್ದಂಗು ಬೆಳ್ದಂಗ ನೆರಳು ಜಾಸ್ತಿ ಆಗ್ತದೆ, ಹಂಗಾಗಿ ಯಾವ್ದೇ ಇತರ ಬೆಳೆ ಬೆಳೆಯಕ್ ಬರಲ್ಲ. ನೀರಿನ ನಿರ್ವಹಣೆ ಎಲ್ಲ ಯಾವ ತರ ಮಾಡ್ತೀರಾ? ನೀರಿನ ನಿರ್ವಹಣೆ ಅಂದ್ರೆ ಸ್ಟಾರ್ಟಿಂಗ್ ಅದೇ, ಅವಕ್ಕೆ ಏನು ನಾವು 12 ವರ್ಷದವರೆಗೆ ನೀರು ಸ್ವಲ್ಪ ಸ್ವಲ್ಪ ಕೊಟ್ಟಿವಿ, ಆಮೇಲೆ ನೀರೇನ್ ಬೇಕಾಗಿಲ್ಲ, ದೊಡ್ಡ ಮರ ಆದ್ಮೇಲೆ ನೀರೇನಿಲ್ಲ, ನೀರಿನ ಅವಶ್ಯಕತೆ ಇಲ್ಲ ಅದಕ್ಕೆ. ಏನು 4 ವರ್ಷಕ್ಕೊಂದ್ಸರಿ ಈಗ ಆಕಳು ಗೊಬ್ಬರ ಇರುತ್ತೆ ಅದನ್ನ ಹಾಕ್ತೀವಿ ಅಷ್ಟು ಬಿಟ್ರೆ ಮತ್ತೆ ನೀರೇನ್ ಕೊಡಬೇಕಂತೇನಿಲ್ಲ. ಅಂದ್ರೆ ಭೂಮಿ ಅಂದ್ಮೇಲೆ ತೋಟ ಅಂದ್ಮೇಲೆ ಕಳೆಗಳೆಲ್ಲ ಬೆಳೆದೆ ಬೆಳೆಯುತ್ತೆ, ಅದರಲ್ಲೂ ಯಾವ ತರ ನಿರ್ವಹಣೆ ಮಾಡ್ತೀರಾ? ಕಳೆಗಳನ್ನ ಈಗೆಲ್ಲ ಮಿಷಿನ್ ಬಂದಿದೆ, ಅವಾಗೆಲ್ಲ ಕೈ ಕಟಿಂಗ್ ಅಲ್ಲೇ ಮಾಡ್ತಿದ್ವಿ, ಈಗ ಮಿಷಿನ್ ಕಟಿಂಗ್ ಬಂದಿದೆ, ಮಿಷಿನ್ ಅಲ್ಲೆಲ್ಲ ಕಟ್ ಮಾಡ್ತೀವಿ. 6 ತಿಂಗಳು 4 ತಿಂಗಳಿಗೆ ಹಿಂಗೆ ಬಂದಾಗ ಕಳೆ ಬಂದಾಗ ಕಟ್ ಮಾಡ್ಬಿಡ್ತೀವಿ, ಸ್ವಚ್ಛ ಮಾಡ್ತೀವಿ. ತೋಟಗಾರಿಕೆ ಇಲಾಖೆ ಅವ್ರಿಗೆ ಏನ್ ಹೇಳ್ತಾರೆ, ಈ ಒಂದು ನೀವು ಈ ಒಂದು ಪ್ರದೇಶದಲ್ಲಿ ರಬ್ಬರ್ ಹಾಕಿರೋದ್ರಿಂದ ಅವರಿಂದ ಏನಾದ್ರು ಮಾಹಿತಿ ಏನು ಮುಂದೆ? ಅವ್ರೇನ್ ಮಾಹಿತಿ ಏನಿಲ್ಲ, ಆಮೇಲೆ ಅವರು ರಬ್ಬರ್ ಇದ್ರದಿಂದ ಒಂದು ಬೋರ್ಡ್ ಅಂತ ಇದೆ, ಅದರಿಂದ ಅವರು ಕಲ್ಕಂಬ ಮತ್ತೆ ತಂತಿ ಕೊಟ್ರು ಅವರು, ಅವ್ರು ಬೇಲಿ ಮಾಡ್ಕೊಳ್ಲಿಕ್ಕೆ, ಮತ್ತೆ ಅವ್ರ ಮಾಹಿತಿ ಏನು ಕೊಡ್ಲಿಕ್ಕೆ ಬರ್ಲಿಲ್ಲ. ಖರ್ಚಿನ ಬಗ್ಗೆ ಮಾತಾಡಿದ್ರೆ ಎಷ್ಟು ಏನ್ ಖರ್ಚು ಬಂತು ತಮ್ಗೆ? ಖರ್ಚು ಅವಾಗ ನಮಗೆ ಗಿಡಕ್ಕೆ ಅವಾಗ ಬಹಳ ಕಡಿಮೆ ಇತ್ತು, ಇವಾಗ ಜಾಸ್ತಿ. ಅವಾಗ 15-20 ರೂಪಾಯಿ ಒಂದ್ ಗಿಡ, ಒಂದ್ ಗಿಡಕ್ಕೆ ಬೆಲೆ ಇತ್ತದು. ಅದನ್ನ ತಗೊಬಂದು ನಾವ್ ನೆಟ್ ಬಿಟ್ಟು ಮತ್ತೆ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಒಂದು 200 ಗಿಡ ಅಂತಂದ್ರೆ 20 ರೂಪಾಯಿ ರೇಟ್ ಹಿಡ್ಕೊಂಡ್ರು, ಇವತ್ತಿನ ರೇಟ್ ಗೊತ್ತಿದಿಲ್ಲ. ಮತ್ತೆ ಗೊಬ್ಬರ ಆಳ ಕೂಲಿ ನಾವು ಸ್ವಂತ ಮಾಡಿದ್ರೆ ನಮ್ ಉಳಿತದೆ, ಕೂಲಿಗಾರ ತಂಡಾಗ ಕೂಲಿ ಮೇಲೆ ಹೋಗ್ತದೆ. ನಿಮ್ ಊರಲ್ಲಿ ಬೇರೆಯವರೆಲ್ಲ ಬೇರೆ ಬೇರೆ ಒಂದು ಕೃಷಿನ ಮಾಡ್ಬೇಕಾದ್ರೆ ನೀವು ರಬ್ಬರ್ನೇ ಆಯ್ಕೆ ಮಾಡ್ಕೊಂಡು ಮಾಡ್ತಿದ್ರಿ, ಅವ್ರೇನು ಹೇಳಿಲ್ವ ಇದ್ರಲ್ಲ ಯಾವ ತರ ಏನು ಅಂತ? ಇಲ್ಲ, ಅವಾಗ ಏನಾಗ್ತು ಅಂತ ಅಂದ್ರೆ ರಬ್ಬರಿಗೆ ಸ್ವಲ್ಪ ಬೆಲೆ ಬಂತು ಅಂತ ಇತ್ತು, ಎಲ್ಲ ರಬ್ಬರ್ ಒಳ್ಳೇದು ಒಳ್ಳೇದು ರಬ್ಬರ್ ಮಾಡಿ ಅಂತ ಅಂದ್ರು. ಸರಿ, ಸ್ವಲ್ಪ ಬೆಲೆ ಬರುತ್ತೆ ಬೆಲೆ ಆಗುತ್ತೆ ಅಂತ ಹೇಳೋದಕ್ಕಿಡಿದ್ರ ಆ ಒಂದು ಇದ್ರ ಮೇಲೆ ನಾವು ಮಾಡ್ವಿ. ಈಗ ಮಾಡಿದ್ದನ್ನ ಮತ್ತೆ ಕಟಾವ್ ಮಾಡಿ ಅದನ್ನ ಹಾಳು ಮಾಡ್ಲಿಕ್ಕೆ ಬರಲ್ಲ, 60-70 ವರ್ಷದವರೆಗೆ ಏನ್ ತೊಂದರೆ ಇಲ್ಲ, ಅದಕ್ಕೋಸ್ಕರ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಅಂದ್ರೆ ನೀವು ಹಾಕಿದಂತ ಗಿಡ ಮುಂದಿನ ತಲೆಮಾರಕ್ಕೆ ಬರುತ್ತ? ಅದು ಬರ್ತದೆ. ಅಂದ್ರೆ ನೀವು ಬೆಳೆಸಿದ್ದು ಆ ತರ ಅಂದ್ರೆ ನೀವೇನು ಅದರಿಂದ ಏನು ಲಾಭ ಪಡ್ಕೊಳಕ್ ಆಗ್ಲಿಲ್ಲ? ಲಾಭ ಪಡ್ಕೊ ಈಗ ಸದ್ಯಕ್ಕೆ ನಾವೀಗ ಲಾಭ ಅಂದ್ರೆ ಅದೇ ಈಗ ಬರ್ತಾ ಇದೆ ನಮ್ಗೆ ನಿತ್ಯ ಇಷ್ಟು, ಒಂದು ನಮಗೆ ಒಂದು 200 ಮರಕ್ಕೆ ಒಂದು ಇಲ್ಲ ಅಂದ್ರೆ ಒಂದು 20 ಸೀಟ್ ಸಿಗ್ತದೆ. 20 ಸೀಟ್ ಅಂದ್ರೆ ಅಲ್ಲಿಗೆ 20 ಕೆಜಿ ಲೆಕ್ಕನ ಇರೋದು, ಹಂಗಾಗಿ ನಮಗೆ ತೊಂದರೆ ಇಲ್ಲ. ನಮಗೆ ಅದು ಈಗ ಖರ್ಚಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಖರ್ಚು ಮಾಡಿರೋದು ಅಷ್ಟೇ, ಈಗ ಖರ್ಚಿಲ್ಲ. ಈಗ ಹಾಲು ತೆಗಿಯೋರಿಗೆ ಮಾತ್ರ ನಾವೇನು ಖರ್ಚಿ ಕೊಡ್ತೀವಿ ಅಷ್ಟು ಬಿಟ್ರೆ ಇನ್ ಮಿತ್ರ ಯಾವ್ದು ಖರ್ಚಿಲ್ಲ. ಮಿಷನ್ ತಂದಿದೀವಿ, ಮಿಷನ್ ಅವಾಗಲೇ ತಂದ್ವಿ, ಮಿಷನ್ ಇದೆ, ಮಿಷನ್ ಬಳಕೆ ಮಾಡ್ಕೊಂತೀವಿ ಸೀಟ್ ಹೊಡಿಲಿಕ್ಕೆ, ಹಂಗಾಗಿ ಯಾವ್ದೇ ಬೇರೆ ಇತರೆ ಖರ್ಚುಗಳಿಲ್ಲ. ಹಾಲು ಬರ್ಬೇಕಾದ್ರೆ ಅದನ್ನ ಯಾವ ರೀತಿ ತಗೋತೀರಾ, ಅದ್ರದೊಂದು ನಿರ್ವಹಣೆ ಹೆಂಗೆ, ಅದಕ್ಕೇನು ಆಗ್ಬಾರ್ದ ಏನು ಅದು? ಇಲ್ಲ, ಹಾಲು ಬರ್ಬೇಕಾದ್ರೆ ಅದೇನ್ ಮಾಡ್ತಾರೆ ಅಂದ್ರೆ ಅವರು ಹಾಲು ತೆಗಿಯೋರೇ ಬರ್ತಾರೆ, ಅವ್ರು ದಿನನಿತ್ಯ ಅದನ್ನ ಸ್ಕ್ರಾಚ್ ಮಾಡ್ತಾರೆ ಮರನ ಒಂದ್ ಸೈಡ್ ಅಲ್ಲಿ, ಆ ಸ್ಕ್ರಾಚ್ ಮಾಡಿ ಅದಕ್ಕೊಂದು ಗರಟೆ ತರ ಕೊಡ್ತಾರೆ ರಬ್ಬರ್ ಇಂದು, ಅದನ್ನ ಕಟ್ಟಿಬಿಡ್ತಾರೆ. ಆ ಹಾಲು ಅಂತಕ್ಕದ್ದು ನಿತ್ಯ ಅಲ್ಲಿ ಬಂದು ಅದಕ್ಕೆ ಬೀಳ್ಬೇಕು, ಆ ರೀತಿ ಮಾಡಿರ್ತಾರೆ. ಅದು 2-3 ದಿನಕ್ಕೆ ಒಂದು ಟ್ಯಾಪಿಂಗ್ ಅಂತ ಮಾಡ್ತಾರ, ಮಾಡ್ಬಿಟ್ಟು ಹೋಗ್ತಾರೆ. ಬಂದ್ ಮತ್ ಪುನಃ 2 ದಿವಸಕ್ಕೆ ಬಂದು ಅದನ್ನ ಹಾಲು ತೆಗೊಬಂದು ಎಲ್ಲ ಒಂದು ಇದಕ್ ಹಾಕಿಬಂದು ತಗೊಂಬಂದು ಸೀಟ್ ಹಾಕ್ತಾರೆ ಕೆಮಿಕಲ್ ಅದಕ್ಕೆ ಹಾಕಿ. ಹೇಗ್ ಗೊತ್ತಾಗುತ್ತೆ ನಿಮ್ಗೆ ಈಗ ಅದು ಹಾಲು ಬರೋ ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಮರದಲ್ಲಿ? ಹೌದು, ಈ ಮಳೆಗಾಲದಲ್ಲಿ ಏನು ತೆಗಿಯಕ್ ಹೋಗಲ್ಲ ತಂಡಿಲಿ, ಆಮೇಲೆ ಸ್ವಲ್ಪ ಬಿಸಿಲು ಬಿದ್ದವಾಗ ತೆಗಿತೀವಿ, ಜಾಸ್ತಿ ಬರ್ತದೆ. ಈಗ ತೆಗಿಲಿಕ್ಕೆ ಹೋದ್ರೆ ಕಡಿಮೆ ಹಾಲು, ನಿಮಿಷ ಕಡಿಮೆ, ನೀರ್ ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಬೇಸಿಗೆ ಟೈಮ್ನಲ್ಲಿ ಒಳ್ಳೆ ಹಾಲು ಬರ್ತದೆ. ಅಂದ್ರೆ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಈ ಮರದಲ್ಲಿ ಹಾಲು ಬರುತ್ತೆ, ನಾವ್ ಇದರಿಂದ ತೆಗಿಬೇಕು ಅನ್ನೋದು ಯಾವ ತರ ಯಾವ ರೀತಿ ಒಂದು ಗೊತ್ತಾಗೋದು ನಿಮ್ಗೆ? ಇಲ್ಲ, ಅದು ಈಗ ಅವರು ಬಂದು ಸ್ಕ್ರಾಚ್ ಮಾಡ್ತಾರೆ ಮರದ ಸ್ವಲ್ಪ ಒಂದ್ ಸೈಡ್ ಅಲ್ಲಿ, ಸ್ಕ್ರಾಚ್ ಮಾಡಿದಾಗ ಗೊತ್ತಾಗುತ್ತೆ ಹಾಲು ಅಂತಕ್ಕದ್ ಬೀಳ್ತಾ ಇರ್ತದೆ. ಹಾ, ಇಷ್ಟು ಬೀಳ್ತದೆ ಅಂದ್ರೆ ಇದಕ್ಕೆ ಮ್ಯಾಕ್ಸಿಮಮ್ ಇಷ್ಟು ಮಾಡಬಹುದು ಅಂತೇಳಿ ಅವರು ಮಾಹಿತಿ ಕೊಡ್ತಾರೆ, ಮಾಡ್ಕೊಬಹುದು ಅಂತೇಳಿ. ನಾವು ಏನ್ ಮಾಡ್ತೀವಿ, ತಿರ್ಗಾ ಅವರಿಗೆ ಹೇಳ್ತೀವಿ, ಇದನ್ನ ನೀವೇ ಮಾಡಿ ಈ ತರ ಬಂದು ಹಾಲು ಅಂತ ಇರಿ ಸೀಟ್ ಹೊಡೆಯಿರಿ ಅಂತೇಳಿ. ಅವರು ಬಂದು ಒಬ್ರು ಇಬ್ರು ಬಂದು ಅದನ್ನ ಮಾಡ್ತಾರೆ. ಇಲ್ಲಿಂದ ಬರ್ತಾರೆ ಅವ್ರು, ಇಲ್ಲೇ ಲೋಕಲ್ನರೇ ಇದಾರೆ, ಅವ್ರು ಲೋಕಲ್ನ ಬಂದು ಮಾಡ್ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ನಿತ್ಯ ನಮಗೆ ಮಾಡಕ್ ಆಗಲ್ಲ ಅನ್ನೋ ದೃಷ್ಟಿ ಅವರಿಗೆ ತೆಗೆದು ಇಷ್ಟು ಅಂತ ಮರಕ್ಕೂ ಇಷ್ಟು ಅಂತ ಕೊಡ್ತೀವಿ, ಅವ್ರು ಬಂದು ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ. ಅಂದ್ರೆ ಎಲ್ಲ ಮರಕ್ಕೂ ಒಟ್ಟಿಗೆ ಕಟ್ತಾರ ಅಥವಾ ಯಾವ ತರ? ಇಲ್ಲ, ಅದು ಎಲ್ಲ ಮರಕ್ಕೂ ಒಟ್ಟಿಗೆ ಅದ, ಅದು ಎಲ್ಲ ಒಂದು ಶಿಫ್ಟಿಂಗ್ ಮಾಡ್ಕೊಂತಾರೆ. ಇವತ್ತು ಈ ಭಾಗದಲ್ಲಿ ಇದ್ರೆ 300 ಮರಕ್ಕೆ, 300 ಮರಕ್ಕೆ ನಾಳೆ ಮಾಡ್ತಾರೆ, ಈ ತರ ಆ ರೀತಿ ಮಾಡಿ ಶಿಫ್ಟಿಂಗ್ ಮಾಡ್ಕೊಂಡು ಹೋಗ್ತಾರ ಅವರು. ಅದನ್ನೆಲ್ಲ ಯಾವ ತರ ಶೇಖರಣೆ ಹೆಂಗ್ ಮಾಡ್ತಾರೆ? ಶೇಖರಣೆ ಅಂದ್ರೆ ಅದಕ್ಕೆ ಒಂದು ಬೇಸಿನ್ ಬರ್ತದೆ, ಆ ಬೇಸನ್ಗೆ ಅವ್ರು ಏನ್ ಮಾಡ್ತಾರೆ, ಒಂದು ಆಸಿಡ್ ತರದಿದೆ, ಆ ಹಾಲನ್ನ ಅದಕ್ಕೆ ಮಿಕ್ಸ್ ಮಾಡಿ ಆಸಿಡ್ ಹಾಕ್ತಾರೆ ಬೇಸನ್ಗೆ ಹಾಕ್ಬಿಟ್ಟು, ಅದು ಸ್ವಲ್ಪ ಒಂದು 4-5 ತಾಸಿಗೆ ಗಟ್ಟಿ ಆಗ್ತದೆ. ಗಟ್ಟಿ ಆದ ತಕ್ಷಣ ಒಳ್ಳೆ ಈ ಬ್ರಿಡ್ ತರ ಆಗಿರ್ತದೆ. ಅದನ್ನ ತೆಗೆದ್ಬಿಟ್ಟು ಮಿಷಿನ್ ಹೊಡಿತಾರೆ, ಮಿಷಿನ್ಗೆ ಹಾಕ್ತಾರೆ, ಸೀಟ್ ಮಾಡ್ತಾರೆ, ಸೀಟ್ ಮಾಡಿ ನಮ್ಗೆ ತೆಗೆದ್ಕೊಟ್ಟು ಹೋಗ್ತಾರೆ. ನಾವು ಅದನ್ನ ಡ್ರೈ ಮಾಡ್ಕೊಬೇಕು. ಬೇಸಿಗೆಯಲ್ಲಿ ಹೊರಗಡೆ ಬಿಸಿಲಿ ಹಾಕ್ತೀವಿ, ಮಳೆಗಾಲದಲ್ಲಿ ಈ ತರದೊಂದು ಇದಿದೆ ಗೂಡು, ಆ ಗೂಡಲ್ಲೇ ಹೊಗೆ ಗೂಡು ಅಂತ ಮಾಡ್ತೀವಿ, ಅದಕ್ಕೆ ಹಾಕ್ತೀವಿ. ಮಳೆ ಸ್ವಲ್ಪ ಇದ್ರೆ ಲೈಟ್ ಆಗಿ ಯಾರು ಇದ್ದಾಗ, ಮಳೆ ಇಲ್ಲ ಅಂದ್ರೆ ಹೊರಗಡೆ ಡ್ರೈ ಮಾಡಿಸ್ ಹಾಕ್ಬಿಟ್ಟು. ಅಂದ್ರೆ ಯಾವ ಬಣ್ಣದ್ದು ಶೀಟ್ಗಳು ನೀವು ತಯಾರಿಸ್ತಕ್ಕಂಥದ್ದು? ಅದು ಸ್ವಲ್ಪ ಅರಿಶಿನ ಬಣ್ಣ ಬರ್ತದೆ, ಅರಿಶಿನ ಬಣ್ಣ ಬರ್ತದೆ. ಎಷ್ಟು ದಿನ ತನಕ ಅದು ಮಾಡ್ತೀರ? ಇಲ್ಲ, ಬೇಸಿಗೆ ಎಲ್ಲ ಕಂಪ್ಲೀಟ್ ಆಗಿ ತೆಗಿತೀವಿ. ಮಳೆಗಾಲ 2 ತಿಂಗಳು ಬಿಟ್ರೆ ಬೇಸಿಗೆ ಎಲ್ಲ ಕಂಪ್ಲೀಟ್ ಆಗಿ ತೆಗಿತಾ ಇರ್ತೀವಿ. ಅಂದ್ರೆ ತಿಂಗಳೆಲ್ಲ ಎಷ್ಟು ಬರ್ಬೋದು ತಮಗೆ? ನಮಗೆ ತಿಂಗಳಲ್ಲಿ ಒಂದು ಈಗ ಒಂದು 200 ಮರ ಇದ್ರೆ ನಮಗೆ ಬೇಡ ಅಂತ ಅಂದ್ರೆ ಒಂದು 15-20 ಸಾವಿರ ರೂಪಾಯಿ ಬೆಲೆ ಬೆಳತ್ತೆ, ಸಿಗ್ತಾ ಇರ್ತದ ಅದು. ಅಂದ್ರೆ ಬೇಸಿಗೆಗಾಲದಲ್ಲಿ ಅಂದ್ರೆ 8 ತಿಂಗಳು ತಮಗೆ ಅದರಿಂದ ಬರುತ್ತೆ ಆದಾಯ? ಹೌದು, ಆದಾಯ ಬರ್ತಾ ಇರ್ತದೆ. ಮಧ್ಯೆ 2 ತಿಂಗಳು ಬಿಟ್ಟರೆ ಬಾಕಿ ಎಲ್ಲ ನಾವು ತೆಗಿತೀವಿ. ಅಂದ್ರೆ ಇದನ್ನ ಮಾರುಕಟ್ಟೆ ವ್ಯವಸ್ಥೆ ಯಾವ ತರ ಮಾಡ್ತೀರ? ಮಾರುಕಟ್ಟೆ ಅಂದ್ರೆ ಅದಕ್ಕೆ ಇಲ್ಲಿ ನಮ್ಮಲ್ಲಿ ಅದಕ್ಕೆ ಆದಂತ ರಬ್ಬರ್ ಮಾರ್ಕೆಟ್ನವರೇ ಇದಾರೆ, ಮಾರ್ಕೆಟ್ನವರು, ಅವರಿಗೆ ತಗೊಂಡೋಗಿ ಈ ರೇಟ್ ಇದ್ದವಾಗ ನೋಡಿ ಹಾಕ್ಬಿಡ್ತೀವಿ. ಒಂದ್ಸರಿ ಒಂದು 100 ಸೀಟ್ ಆಯ್ತು ಅಂದಾಗ ತಗೊಂಡೋಗಿ ಮತ್ತೆ ಅದು ಬಹಳ ದಿವಸ ಇಟ್ಕೊಂಡು ನಮ್ಗೆ ಇಲ್ಲಿ ಎಲ್ಲ ಇದ್ ಮಾಡ್ಲಿಕ್ಕೆ ಆಗೋಲ್ಲ ಅಂತೇಳಿ ತಗೊಂಡೋಗಿ ಕೊಟ್ಬಿಡ್ತೀವಿ. ಅಂದ್ರೆ ನೀವೇ ಕೊಡೋದು, ಅವ್ರು ಬರಲ್ಲ? ಇಲ್ಲ ಇಲ್ಲ, ಅವ್ರು ಬರಲ್ಲ, ನಾವೇ ತಗೊಂಡೋಗಿ ಮಾರ್ಕೆಟಿಗೆ ಅಲ್ಲಿಗೆ ಕೊಟ್ಬಿಡ್ತೀವಿ. ಅಂದ್ರೆ ಒಂದ್ ಶೀಟ್ ಎಷ್ಟು ಕೆಜಿ ಬರ್ಬೋದು ಅಂತ? ಒಂದ್ ಸೀಟ್ 1 ಕೆಜಿ ಬರ್ತದ. ಅದು ಒಂದ್ ಸೀಟ್ ಹೆಚ್ಚು ಕಡಿಮೆ 1.5-2 ಕೆಜಿ ಹೀಗೆಲ್ಲ ಬರ್ದು ಇರುತ್ತೆ. ಮ್ಯಾಕ್ಸಿಮಮ್ 1-1.5 ಕೆಜಿ ಪಕ್ಕ ಬರುತ್ತೆ. ಅಂದ್ರೆ ನೀವು 1.5 ಕೆಜಿ ಅಷ್ಟನ್ನೇ ಮೇಂಟೈನ್ ಮಾಡ್ತಾ ಇರ್ತೀರ, ಅದಕ್ಕೂ ಜಾಸ್ತಿನ ಆಗ್ಬೋದು? ಅದು ಜಾಸ್ತಿನ ಆಗ್ಬೋದು, ಹೇಳಕ್ಕಾಗಲ್ಲ. ಒಂದು ನಾವೀಗ 1.5 ಕೆಜಿಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಒಂದ್ ಲೆವೆಲ್ಗೆ. ಜಾಸ್ತಿನೂ ಬರುತ್ತೆ, ನಾವ್ ಜಾಸ್ತಿ ಮಾಡಕ್ ಹೋಗಲ್ಲ. ದಪ್ಪ ಆದ್ರೆ ಡ್ರೈ ಆಗತ್ ಲೇಟ್ ಆಗತ್ ಅಂತೇಳಿ ಆ 1.5 ಕೆಜಿ ಬರೋ ಲೆಕ್ಕದಲ್ಲೇ ಮಾಡ್ತೀವಿ, ಯಾಕಂದ್ರೆ ಬೇಗ ಡ್ರೈ ಆಗ್ಲಿ ಅಂತೇಳಿ. ಅಂದ್ರೆ ಅದು ಎಷ್ಟು ತೆಳು ಇರಬೇಕು, ಎಷ್ಟು ದಪ್ಪ ಇರಬೇಕು ಅಂತ? ಅಲ್ಲ, ಅದು ತೆಳು ಇದ್ದಷ್ಟು ಬಹಳ ಒಳ್ಳೇದು. ಅದಕ್ಕೆ ಇದು ದಪ್ಪ ಜಾಸ್ತಿ ಮಾಡಿದ್ರೆ ಅದೇ ಏನಾಗುತ್ತೆ ಅಂದ್ರೆ, ನಾಳೆ ನಾವು ಮನೇಲಿ ಇಟ್ಕೊಂಡು ಡ್ರೈ ಎಲ್ಲ ಅದು ಕಡಿಮೆ ಆಗಿದ್ರೆ ಬೂಸ್ಟ್ ಬಂದು ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ತಿಳಿ ಎಷ್ಟು ಹೊಡೆದು ಒಣಸ್ತೀವಿ ಅಷ್ಟು ಒಳ್ಳೇದು. ಅಂದ್ರೆ ಎಷ್ಟು ಹಾಲು ಬಂದ್ರೆ ಎಷ್ಟು ಶೀಟ್ ತಯಾರಿಸಬಹುದು ಅಂತ ತಮ್ಮ ಒಂದು ಅಂದಾಜು? ನಮಗೆ ಒಂದು 15 ಲೀಟರ್ ಹಾಲು ಬಂದ್ರೆ 30 ಸೀಟ್ ಮಾಡ್ತಾರೆ, ಅವರು 30 ಸೀಟ್ ಹೊಡ್ಕೊಡ್ತಾರೆ. ಆ ಶೀಟ್ ಹೊಡ್ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಮಾಡ್ತಾರೆ? ನೀವು ಒಂದು ಮಾಡೋ ಒಂದು ಕ್ರಮದ ಬಗ್ಗೆ ಯಾವ ತರ ಹೇಳ್ತೀರಿ, ಹೇಗ್ ಮಾಡ್ತಾರೆ? ಹಾಲು ತಂದು ಅದನ್ನ ಯಾವ ರೀತಿ ಒಣಗಿಸೋದಾಗ್ಲಿ, ಅದು ಮಿಷಿನ್ ಅಂತ ಅಂದ್ರೆ ಅದ್ರದ್ದೆಲ್ಲ ಒಂದ್ ಸ್ವಲ್ಪ ಹೇಳಿದ್ರಿ. ಈಗ ಅವರು ಕೇರಳದವರೇ ಇಲ್ಲಿ ನಮ್ಮಲ್ಲಿ ಬಂದಿದ್ದಾರೆ, ಅವ್ರು ಅದಕ್ಕಾಗಿ ಆ ಕಾರ್ಮಿಕರು ಇಲ್ಲೇ ಬಂದಿದ್ದಾರೆ. ಅವರು ಎಲ್ಲ ಮೆಥಡ್ ಮೇಲೆ ಎಲ್ಲ ಕ್ಲೀನ್ ಆಗಿ ನಮಗೆ ಮಾಹಿತಿ ಹೇಳ್ತಾರೆ ಹೀಗೆ ಮಾಡ್ಬೇಕು ಅಂತೇಳಿ. ಅವರಿಗೆ ಸಂಗ್ರಹಣೆ ಮಾಡ್ಕೊಡೋದು ನಮ್ದಷ್ಟೇ, ಮಿಷನ್ಗಳು ಅವ್ರಿಗೆ ಬೇಕಾದಂತ ಸ್ವತ್ತುಗಳನ್ನ ನಾವು ಶೇಖರಣೆ ಮಾಡಿಕೊಟ್ಟು ಅವರೆಲ್ಲ ರೆಡಿ ಮಾಡಿ ನಮಗೆ ಸೀಟ್ ಹೊಡೆದು ಕೊಟ್ಟು ಹೋಗ್ತಾರೆ. ಅದಕ್ಕೆ ಏನೇನು ಪರಿಕರಗಳು ಬೇಕು? ಅದಕ್ಕೆ ಸ್ಟಾರ್ಟಿಂಗು ಅದಕ್ಕೊಂದು ಬೇಸನ್ ಅಂತ ಬರ್ತದೆ, ಹಾಲು ತಗೊಬಂದಾಗ ಅವರು ಹಾಲು ತಗೊಬಂದು ಆ ಬೇಸನ್ಗಳಿಗೆ ಹಾಕ್ಬಿಟ್ಟು ಇಷ್ಟಿಷ್ಟು ಅಂತೇಳಿ ಒಂದೊಂದು ಬೇಸನ್ಗೆ ಎಷ್ಟು ಬೇಕೋ ಲೆಕ್ಕದಲ್ಲಿ ಹಾಕ್ತಾರೆ. ಹಾಕ್ಬಿಟ್ಟು ಅದಕ್ಕೆ ಕೆಮಿಕಲ್ ಹಾಕ್ತಾರೆ, ಕೆಮಿಕಲ್ ಹಾಕಿ ಒಂದು 4-5 ತಾಸು ಬಿಟ್ಟಾಗ ಗಟ್ಟಿ ಆಗ್ತದೆ. ಅದು ಗಟ್ಟಿ ಆದ ತಕ್ಷಣ ತೆಗೆದು ಸೀಟ್ ಹೊಡಿತಾರೆ ಮಿಷನ್ಗೆ ಹಾಕ್ಬಿಟ್ಟು, ಮಿಷನ್ನಲ್ಲಿ ಎಲ್ಲ ಇದೆ, ಮಿಷನ್ನಲ್ಲಿ ಸೀಟ್ ಹೊಡೆದು ಕೊಡ್ತಾರೆ. ಅಂದ್ರೆ ಹಾಲು ತೆಗಿಬೇಕಾದ್ರೆ ಅದ್ರಲ್ಲಿ ಧೂಳುಗಳು ಬಿದ್ರೆ ಅದಕ್ಕೆ ಯಾವ ತರ ಮಾಡ್ತೀರ? ಇಲ್ಲ, ಅದಕ್ಕೇನು ತೊಂದರೆ ಇಲ್ಲ, ಧೂಳುಗಳು ಏನ್ ಬೀಳಲ್ಲ. ಅವರು ಅದನ್ನ ಶೇಖರಣೆ ಮಾಡಿ ತಗೊಬಂದಾಗ ಫಿಲ್ಟರ್ ಮಾಡ್ತಾರೆ, ಅದನ್ನ ಫಿಲ್ಟರ್ ಮಾಡಿಬಿಟ್ಟೆ ಕಸ ಎಲ್ಲ ತೆಗೆದು ಹಾಕ್ತಾರೆ. ಅಂದ್ರೆ ಫಿಲ್ಟರ್ ಅಂದ್ರೆ ಯಾವ ತರ? ಅದಕ್ಕೆ ಈಗ ಸೋಸ ಇದೆಯಲ್ಲ, ನಾವು ಕಾಫಿ ಟೀ ಸೋಸ ಅಂತದ್ದು ಆ ತರದ ಒಂದು ದೊಡ್ಡದು ಇದನ್ನ ತಗೊಂಡ್ಬಿಡ್ತೀವಿ, ಕೊಟ್ಬಿಟ್ರೆ ಅದರಲ್ಲೇ ಫಿಲ್ಟರ್ ಮಾಡ್ತಾರ. ಅಂದ್ರೆ ಒಂದ್ಸರಿ ಬಂದ್ರೆ ಎಷ್ಟು ದಿನದ ತನಕ ಇದೊಂದು ಈ ಚಟುವಟಿಕೆ ನಡೆಯುತ್ತೆ? ಈ ಚಟುವಟಿಕೆ ಸಾಮಾನ್ಯ ನಮ್ಗೆ 6-7 ತಿಂಗಳವರೆಗೂ ನಾವು ನಡೆಸ್ತಾನೆ ಇರ್ತೀವಿ, ಯಾವ್ದೇ ರೀತಿ ತೊಂದರೆ ಇಲ್ಲ, ಆರಾಮ ನಡೆಸ್ತಾ ಇರ್ತೀವಿ. ಮಧ್ಯೆ ಒಂದು 2-3 ತಿಂಗಳ ಗ್ಯಾಪ್ ಥಂಡಿಯಲ್ಲಿ ತೆಗಿಯಲ್ಲ. ಅವರ ಒಂದು ಖರ್ಚಿನ ಬಗ್ಗೆ ಮಾತಾಡಿದ್ರೆ ಅವ್ರು ಏನ್ ತಗೋತಾರೆ, ನಿಮ್ಗೆ ಏನು ಅದರಿಂದ? ಅವರು ಒಂದು ಮರಕ್ಕೆ ಕನಿಷ್ಠ ಅಂದ್ರೆ ಒಂದು 6-7 ರೂಪಾಯಿ ಅವರು ಮ್ಯಾಕ್ಸಿಮಮ್ ಮಾಡ್ತಾರೆ, ಅದು ಕೊಟ್ಟು ನಮಗೆ ಲಾಭಾಂಶ ಉಳಿತದೆ, ಏನ್ ತೊಂದರೆ ಇಲ್ಲ. ಆ ಒಂದು ನಿರ್ವಹಣೆ ಮಾಡ್ಬೇಕಾದ್ರೆ ಎಷ್ಟು ಜನ ಬರ್ತಾರೆ ಅವರು? ಆ ಒಂದು ನಿರ್ವಹಣೆಗೆ ಅವ್ರ ಕನಿಷ್ಠ 2-3 ಜನ ಲೇಬರ್ಸ್ ಬರ್ತಾರೆ, ಬಂದ್ಬಿಟ್ಟು ರೆಡಿ ಮಾಡಿ ಹೋಗ್ತಾರ ಅವ್ರು. ಅಂದ್ರೆ ಈ ಬೇಸಿಗೆ ಟೈಮಲ್ಲೇ ಬರೋದು? ಹೌದು, ಬೇಸಿಗೆ ಟೈಮಲ್ಲಿ ಬರ್ತಾರೆ, ಮಳೆಗಾಲದಲ್ಲಿ ಬರಲ್ಲ. ಜೊತೆಗೆ ನೀವು ಅಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಅಡಿಕೆ? ನಮಗೆ ಯಾಕೆ ಬೇಕು ಅಂತ ಅಂದ್ರೆ, ನಾವು ಇತ್ತೀಚೆಗೆ ಕೃಷಿ ಭತ್ತ ಬೆಳೆಯೋದ್ರಲ್ಲಿ ಏನು ಲಾಭಾಂಶ ಮಾಡಕ್ಕಾಗ್ಲಿಲ್ಲ, ಆದ್ರಿಂದ ಏನ್ ಮಾಡೋದು, ಇನ್ನೇನ್ ಮಾಡಕ್ಕಾಗಲ್ಲ ಅಂತೇಳಿ ನೀರಿನ ವ್ಯವಸ್ಥೆ ಕಡಿಮೆ ಇತ್ತು. ಆಮೇಲೆ ನೀವು ಬೋರ್ ಹೊಡೆದ್ವಿ, ಬೋರ್ ಹೊಡೆದ್ಬಿಟ್ಟು ಅಡಿಕೆ ತೋಟ ಮಾಡಿದ್ವಿ. ಅಡಿಕೆ ತೋಟ ಈಗ ಮಾಡಿದ್ಮೇಲೆ ನಮ್ಗೇನು ತೊಂದರೆ ಇಲ್ಲ, ಯಾಕೆಂದ್ರೆ ಮನೆಯಲ್ಲಿ ಹಸುಗಳಿದ್ದಾವೆ, ಅದಕ್ಕೆ ಬೇಕಾದಂತ ಹಸುವಿನ ಗೊಬ್ಬರ ಆಗುತ್ತೆ, ಮನೆಗೆ ಹಾಲಾಗುತ್ತೆ, ಎಲ್ಲದೂ ಆಗುತ್ತೆ. ಹಂಗಾಗಿ ತೋಟ ಮಾಡಿದ್ವಿ, ಎಲ್ಲ ಇದ್ವಿ, ಬೋರ್ವೆಲ್ ಇದೆ. ಎಷ್ಟು ಎಕರೆ ತೋಟ ಮಾಡಿದ್ರಿ? ನಾವು 1 ಎಕರೆ ತೋಟ ಮಾಡಿದ್ವಿ. ಎಷ್ಟು ವರ್ಷದಿಂದ? ಈಗ ನಮಗೆ ಅದು 10 ವರ್ಷ ಆಯ್ತು. ಈಗ ಹೊಸದಾಗಿ ಫಸಲು ಹೋದನೇ ವರ್ಷದಿಂದ ತೆಗಿತಾ ಇದ್ವಿ, ಫಸಲು ಬರ್ತಾ ಇದೆ ಈಗ 3ನೇ ವರ್ಷ. ಅಂದ್ರೆ 10 ವರ್ಷ ಅಂದ್ರೆ ಕೆಲವರದೆಲ್ಲ 6-7 ವರ್ಷಕ್ಕೆ ಬರುತ್ತೆ, 4-5 ವರ್ಷಕ್ಕೆ ಬರುತ್ತೆ. ನಿಮ್ದೇ ಇಲ್ಲ, ಅದು ಹಕ್ಕಲ್ ತೋಟ ಆದ್ರೆ ಬೇಗ ಬರ್ತದೆ. ಇದು ನಮ್ದು ಗದ್ದೆ ತೋಟ, ಶೀತ ಎಲ್ಲ ಸ್ವಲ್ಪ ಲೇಟ್ ಆಗಿ ಬರದದು. ಹಕ್ಕಲಲ್ಲಾದ್ರೆ ಬೇಗ ಬರ್ತದೆ, 5-6 ವರ್ಷಕ್ಕೆ ಬಂದ್ಬಿಡ್ತದೆ. ಇದು ಶೀತದಲ್ಲಿ ಸ್ವಲ್ಪ ಲೇಟ್. ಅಂದ್ರೆ ನೀವು ಅಡಿಕೆ ಸಸಿನ ಅವಾಗ ಗೋಡ್ ತಂದಿದ್ದು ಅಥವಾ ಸಸಿನೇ ತಂದ್ರು? ಇಲ್ಲ, ನಾವು ಮನೆಗೆ ಗೋಡ್ ತಗೊಬಂದು ಅದನ್ನ ಪಾಕೆಟ್ ಮಾಡಿ ಫಸ್ಟಿಗೆ ಪಾತಿ ಮಾಡ್ತೀವಿ, ಪಾತಿ ಮಾಡಿ ಅದಕ್ಕೆ ಹಾಕ್ತಿವಿ. ಅದು 2 ಎಲೆ ಆಗ ಟೈಪ್ ಬಂದಾವಾಗ ಅದನ್ನ ತೆಗೆದ್ಬಿಟ್ಟು 1 ಕೆಜಿ ಕವರ್ ಅಂತ ಬರ್ತದೆ, ಆ ಕವರ್ ಅಲ್ಲಿ ಮತ್ತು ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಅದಕ್ಕೆ ಆ ಗಿಡಗಳನ್ನ ಕಿತ್ತು ಅದಕ್ಕೆ ಹಾಕ್ತಿವಿ. 1-2 ವರ್ಷ ಬಿಟ್ಬಿಟ್ಟು ಅದು ಸ್ವಲ್ಪ ಬಲ ಆದ ತಕ್ಷಣ ನಾವು ತಗೊಂಡು ನೆಡ್ತೀವಿ. ಗದ್ದೆಯಲ್ಲಿ ನೀವು ತೋಟ ಮಾಡಿದೀನಿ ಅಂತ ಹೇಳಿದ್ರಿ, ಆ ಗದ್ದೆ ಯಾವ ತರ ಹದ ಮಾಡ್ರಿ ತೋಟಕ್ಕೋಸ್ಕರವಾಗಿ? ತೋಟಕ್ಕೋಸ್ಕರವಾಗಿ ಅದನ್ನ ಎಲ್ಲ ಮಟ್ಟ ಮಾಡಿಸ್ತೀವಿ. ಮಿಷಿನ್ ಗಳು ತಂದು JCP ತಗೊಬಂದು ಹೊರಗಡೆಯಿಂದ ಮಣ್ಣು ಅದನ್ನ ತಗೊಬಂದು ಹಾಕಿ. ಅಂದ್ರೆ ಗದ್ದೆ ಅಂದ್ರೆ ತುಂಬಾ ಶೀತ ಇರುತ್ತೆ, ಅಡಿಕೆಗೆ ಶೀತ ಆದ್ರೆ ರೋಗ ಬರುತ್ತೆ, ಅದನ್ನ ಯಾವ ತರ ನಿರ್ವಹಿಸಿದ್ರಿ ಭೂಮಿನ? ಭೂಮಿ ಹಾಗೆ ಅದಕ್ಕೆ ಶೀತ ಆಗ್ಬಾರ್ದಂತಲ್ಲಿ ಸ್ವಲ್ಪ ತೆಗ್ಗಿರೋದ್ರಿಂದ ಹೊರಗಡೆಯಿಂದ ಮಣ್ಣು ತುಂಬಿ ಅದನ್ನ ಸ್ವಲ್ಪ ಹೈಟ್ ಮಾಡಿದ್ವಿ. ಹೈಟ್ ಮಾಡಿ ಎತ್ತರದ ಮಾಡಿದಾಗ ಸ್ವಲ್ಪ ಶೀತದ ಅಂಶ ಕಡಿಮೆ ಆಗ್ತದೆ. ಆಮೇಲೆ ಬಸಿಗಾಲುವೆ ಅಂತೇಳಿ ನಾವು ಅದಕ್ಕೆ ಬಸಿಗಾಲುವೆ ತೆಗಿತೀವಿ. ಆವಾಗ ಮಳೆಗಾಲದಲ್ಲಿ ಏನಾಗ್ತದೆ, ನೀರೆಲ್ಲ ಬಸ್ ಹೋಗ್ತಾ ಇರ್ತದೆ. ಬೇಸಿಗೆಯಲ್ಲಿ ನಾವು ಏನ್ ಮಾಡ್ತೀವಿ, ಈ ಬೋರ್ವೆಲ್ ಇರೋದ್ರಿಂದ ಎಲ್ಲ ಡ್ರಿಪ್ ಮಾಡಿದೀವಿ, ಡ್ರಿಪ್ನಿಂದ ನೀರು ಕೊಡ್ತೀವಿ. ಯಾವ ತಳಿ ಗಿಡ ಅದು? ನಮ್ದು ಇಲ್ಲಿ ತೀರ್ಥಳ್ಳಿ ಅಂತ ಹೇಳಿದ್ರೆ, ತೀರ್ಥಳ್ಳಿ ಇಲ್ಲಿದೆ, ಎಲ್ಲ ಗೋಟ್ ತತ್ತೀವಿ. ಅದು ಮಂಗಳ ಅಲ್ಲ, ಇಲ್ಲಿ ನಮ್ಮ ಲೋಕಲ್ ಅದು. ಯಾಕೆ ಮಂಗಳ ಯಾಕೆ ಇಷ್ಟಪಡಲ್ಲ ತಾವು ಈ ಕಡೆ? ಅದು ಮಂಗಳ ನಮ್ಮಲ್ಲಿ ಇಳುವರಿ ಬರಲ್ಲ, ಅದಕ್ಕೆ ನಾವು ಮಂಗಳ ಹಾಕಲ್ಲ. ಇಲ್ಲಿ ತೀರ್ಥಳ್ಳಿ ತಳಿ ಅಂತ ಬರ್ತದೆ, ಅದು ತಳಿ ಚೆನ್ನಾಗಿದೆ, ನಮ್ಗೆ ಸ್ವಲ್ಪ ಇಳುವರಿನೂ ಜಾಸ್ತಿ, ಹಾಗಾಗಿ ಅದನ್ನ ಮಾಡ್ತೀವಿ. ಅಂದ್ರೆ ನಿರ್ವಹಣೆ ಯಾವ ತರ ಮಾಡಿದ್ರಿ ನೀರಿಂದೆಲ್ಲ? ನೀವು ನೀರು ಬೋರ್ವೆಲ್ ತೆಗೆದ್ವಿ, ಬೋರ್ವೆಲ್ ತೆಗೆದ್ರೆ ಎಲ್ಲ ಡ್ರಿಪ್ ಮಾಡಿದ್ವಿ, ಡ್ರಿಪ್ ಮಾಡಿ ಹನಿ ನೀರಾವರಿ ಲೆಕ್ಕದಲ್ಲಿ ಕೊಡ್ತಾ ಇದೀವಿ. ಅಂದ್ರೆ ನೀವು ರಬ್ಬರ್ ಮಾಡಿದೀನಿ ಅಂತ ಹೇಳಿದ್ರಿ, ಅಡಿಕೆ ಕೂಡ ಮಾಡ್ತಾ ಇದ್ದೀರಿ, ಎಷ್ಟು ಅದಕ್ಕೂ ಇದಕ್ಕೆ ಇರತಕ್ಕಂತ ವ್ಯತ್ಯಾಸ ಖರ್ಚಿಂದು? ಈಗ ಅಡಿಕೆ ತೋಟಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ, ಯಾಕೆಂದ್ರೆ 8-9 ವರ್ಷ ನಾವು ಅದನ್ನ ಕಾಪಾಡಬೇಕು. ಅದಕ್ಕೆ ವರ್ಷದಲ್ಲಿ 2 ಸಾರಿ ಕೃಷಿ ಮಾಡಬೇಕು, ಗೊಬ್ಬರ ಮತ್ತೆ ಮಣ್ಣು ಎಲ್ಲ ಹಾಕಿ ಅದಕ್ಕೆ ಕೃಷಿ ಮಾಡಬೇಕು. ಈಗ 10ನೇ ವರ್ಷದ ಮೇಲೆ ಅದರದ್ದೇ ಆದಂತ ದುಡ್ಡು ಬಂದಾಗ ಅದಕ್ಕೆ ತಗ್ ನಾವು ಅದಕ್ಕೆ ಹಾಕ್ತಾ ಬರ್ತೀವಿ ಬಂಡವಾಳ. ನಮಗೆ ಹೋಗ್ತಾ ಹೋಗ್ತಾ ಕ್ರಮೇಣ ಹೋಗ್ತಾ ಹೋಗ್ತಾ ಬಂಡವಾಳ ಸ್ವಲ್ಪ ಉಳಿತಾಯ ಜಾಸ್ತಿ ಆಗ್ತಾ ಬರ್ತದೆ. ಇಳುವರಿ ಬಂದಂಗ ನಮ್ಗೆ ಉಳಿತಾಯ ಆಗ್ತದೆ. ಯಾವ ಪದ್ಧತಿ ಅನುಸರಿಸಿದ್ರೆ ತಾವು ಅಡಿಕೆ ಕೃಷಿಯಲ್ಲಿ? ಅಂದ್ರೆ ರಾಸಾಯನಿಕ ಪದ್ಧತಿ ಅನುಸರಿಸಿದ್ರೆ ಅಥವಾ ಸಾವಯವ ಕೃಷಿ ಮಾಡ್ತಾ ಇದ್ರೆ? ನಾವು ರಾಸಾಯನಿಕ ಇದ್ರಲ್ಲಿ ಯಾವ್ದು ಇಲ್ಲ, ನಮ್ದೇ ಆದಂತ ಕೊಟ್ಟಿಗೆ ಗೊಬ್ಬರ ಇದೆ, ಅದನ್ನೇ ಹಾಕ್ತಿವಿ. ಸಾವಯವ ಸ್ವಲ್ಪ ತಗೊಬಂದು ಹಾಕ್ತಿವಿ, ಮತ್ತೆ ಯಾವ್ದು ನಾವು ಗವರ್ಮೆಂಟ್ ಗೊಬ್ಬರ ಇಂಥದ್ದೆಲ್ಲ ನಾವು ಹಾಕಲ್ಲ, ಬಳಕೆ ಮಾಡಲ್ಲ. ಇಲ್ಲಿ ನಮಗೆ ಸೊಪ್ಪು ಇದೆಲ್ಲ ಸಿಗ್ತದೆ, ಸೊಪ್ಪು ಹಾಕ್ತಿವಿ ಮರದ ಬುಡಕ್ಕೆ. ಅಡಿಕೆ ಕೃಷಿ ಮಧ್ಯದಲ್ಲಿ ಬೇರೆ ಏನು ಉಪಬೆಳೆಯಾಗಿ ಏನಾದ್ರು ಬೆಳ್ಕೊಂಡಿದ್ರ? ಇಲ್ಲ ಇಲ್ಲ, ಅಡಿಕೆ ಇದ್ರಲ್ಲಿ ಉಪಬೆಳೆ ಯಾವ್ದು ನಾವು ಬೆಳೆಯಕ್ ಹೋಗ್ಲಿಲ್ಲ. ಅಡಿಕೆ ಹಾಕಿದ್ಮೇಲೆ ಮತ್ತೆ ಯಾವ್ದನ್ನು ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ಅಡಿಕೆ ಬರೋ ತನಕ ಜೀವನಕ್ಕೋಸ್ಕರ? ಜೀವನಕ್ಕೆ ಮನೆಯಲ್ಲಿ ಅಲ್ಲಿ ಹಿಂಗೆ ಕೂಲಿ ಕೆಲಸ ಮಾಡ್ಕೊಂಡ್ವಿ ಹೊರಗಡೆ ಹೋಗಿ. ಇನ್ನು ನಾವು ಸ್ವಲ್ಪ ಅಡಿಗೆ ಕೆಲಸ ಕಲ್ತಿದ್ವಿ, ಅಡಿಗೆ ಭಟ್ರ ಕೆಲ್ಸಕ್ಕೆ ಹೋಗ್ತಿವಿ. ಎಲ್ಲ ಅದಿಲ್ಲ ಅಂದಾಗ ಬೇರೆ ಯಾವ್ದಾದ್ರು ಕೆಲಸ ರೈತಾಪಿ ಕೆಲ್ಸಕ್ಕೆ ಹೋಗ್ತಿವಿ ಹೊರಗಡೆ ಕರೆದವ್ರ ಮನೆಗೆ. ಹಂಗೆ ಜೀವನ ಮಾಡ್ಕೊಂಡ್ ಬಂದ್ವಿ. 8-9 ವರ್ಷ ಸ್ವಲ್ಪ ಜೀವನ ಕಷ್ಟ ಆಯ್ತು, ಆಮೇಲೆ ಏನ್ ತೊಂದ್ರೆ ಇಲ್ಲ ನಮ್ಗೆ. ತೋಟ ಅಂದ್ಮೇಲೆ ಕಳೆ ಇದ್ದೇ ಇರುತ್ತೆ, ಅದ್ರ ನಿರ್ವಹಣೆ ಎಲ್ಲ ಯಾವ ತರ? ತೋಟ ಅಂದ್ಮೇಲೆ ಕಳೆ ಬಂದೇ ಬರುತ್ತೆ. ಈಗ ಮೊದಲೆಲ್ಲ ಕೈಯಲ್ಲೇ ನಾವು ಸೋರ್ಬಿಟ್ಟು ಕುಡುಗಲ್ ಹಿಡ್ಕೊಂಡು ಸೋರಿ ಕ್ಲೀನ್ ಮಾಡ್ತಿದ್ವಿ. ಈಗ ಮಿಷಿನ್ ಬಂದಿದಾವೆ, ಮಿಷಿನ್ ಹೊಡಿತೀವಿ, ವರ್ಷ 2-3 ಬಾರಿ ಮಿಷಿನ್ ಹೊಡೆದ್ಬಿಡ್ತೀವಿ, ಕ್ಲೀನ್ ಸ್ವಚ್ಛತೆ ಇಟ್ಕೊಂತೀವಿ. ಈಗ ಅಂದ್ರೆ ಗೊಬ್ಬರ ಎಷ್ಟು ಬಾರಿ ಕೊಡ್ತಿರತ್ತವು? ನಾವು ಸ್ಟಾರ್ಟಿಂಗ್ 9 ವರ್ಷದವರೆಗೆ 2 ಸಾರಿ ಕೊಡ್ತಿದ್ವಿ. ಒಂದು ಈಗ ಮುಂಗಾರಿನಲ್ಲಿ ಒಂದು ಟೈಮು, ಆಮೇಲೆ ದೀಪಾವಳಿ ಟೈಮ್ನಲ್ಲಿ 1 ಸಾರಿ ಕೊಡ್ತಿದ್ವಿ. ಈಗ ಅದು ಮರ ಬಲ ಆದ್ಮೇಲೆ ನಾವು ವರ್ಷದಲ್ಲಿ 1ಸಾರಿ ಮಾಡ್ತೀವಿ, ಮಣ್ಣು ಮತ್ತೆ ಗೊಬ್ಬರ. ಈ ಅಡಿಕೆಗೆ ಬರ್ತಕ್ಕಂತ ರೋಗಗಳ ಬಗ್ಗೆ ಮಾತಾಡಿದ್ರೆ, ನಿಮ್ಮ ಒಂದು ತೋಟಕ್ಕೆ ಬಂದಂತದ್ದು? ಅಡಿಕೆ ತೋಟಕ್ಕೆ ರೋಗ ಬರ್ತದೆ, ಶೀತ ಮಳೆ ಜಾಸ್ತಿ ಆದಾಗ, ಶೀತ ಜಾಸ್ತಿ ಆದ್ರೆ ಮಣಿ ಉದುರ್ತದೆ, ಅದಕ್ಕೆ ಸುಣ್ಣ ತುತ್ತ ರಾಳ ಅಂತ ಸಿಗ್ತದೆ, ಅದನ್ನ ಹೊಡಿತೀವಿ. ಅದ್ ಬಿಟ್ರೆ ಬೇರೆ ಇತರೆ ಯಾವ್ದೇ ಔಷಧಿ ಬಳಸಲ್ಲ. ಸುಣ್ಣ ತುತ್ತ ರಾಳ ಅಂತೇಳಿ ಬರ್ತದೆ, ಅದನ್ನ ಸ್ವಲ್ಪ ಕಂಟ್ರೋಲ್ ಬರ್ತದೆ. ಅದನ್ನ ಹೊಡೆದಾಗ ಅದೇನಾದ್ರೂ ಆ ತರ ಬಂದಾಗ ನಾವು ಅದನ್ನ ಹೊಡಿತೀವಿ. ಅಂದ್ರೆ ಇಳುವರಿ ಎಷ್ಟು ಬರ್ಬೋದು ಅಂತ ತಮ್ಮ ಒಂದು ಅಂದಾಜು? ನಮಗೆ 1 ಎಕರೆಗೆ ಈ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಕಡಿಮೆ, ಹೋಗ್ತಾ ಹೋಗ್ತಾ ಮರ ದೊಡ್ಡದಾದ್ಮೇಲೆ 10-12 ಕ್ವಿಂಟಲ್ 15 ಕ್ವಿಂಟಲ್ ವರೆಗೂ ಬರ್ತದ ಇಳುವರಿ. ಅಂದ್ರೆ ಬೆಳೆದಿರ್ತಕ್ಕಂಥದ್ದು ಎಲ್ಲ ಕಡೆ ಬಂತು. ನಿಮ್ ತೋಟದಲ್ಲಿ ಏನಾದ್ರು ನೋಡಿದ್ರ? ಇಲ್ಲ, ಈ ಸರಿ ನಮ್ಗೇನು ಬಂದಿರಲಿಲ್ಲ. ಇವಾಗ ಮೊನ್ನೆ ಮಳೆ ಜಾಸ್ತಿ ಆದ್ಮೇಲೆ ಸ್ವಲ್ಪ ಮಳೆ, ಈ ಸರಿ ಮಲೆನಾಡಲ್ಲಿ ಮಳೆ ಜಾಸ್ತಿ ಆಯ್ತು, ಹಿಡಿದಿದ್ ಬಿಟ್ಟಿಲ್ಲ, ಸ್ವಲ್ಪ ಉದುರಿದೆ ಈ ಸರಿ. ಅಂದ್ರೆ ನೀರು ಮಲೆನಾಡಲ್ಲಿ ಸರಿ ಮಳೆ ಬಂತು, ನೀರು ಜಾಸ್ತಿ ನಿಲ್ತು, ಅವಾಗ ತೋಟಕ್ಕೆ ಯಾವ್ದು ಶೀತದ ರೋಗಗಳು? ಶೀತದ ರೋಗ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಆ ಮಳೆ ಬರುವ ಮುನ್ಸೂಚನೆ ಫಸ್ಟಿಗೆ ಏನ್ ಮಾಡ್ತೀವಿ, ಬಸಿ ಕಾಲುವೆ ಇರ್ತದೆ, ಆ ಕಾಲುವೆ ಅಂತಕ್ಕದನ್ನ ಎಲ್ಲ ಕ್ಲೀನ್ ಆಗಿ ಸೋಸಿ ಕ್ಲೀನ್ ಮಾಡಿಬಿಡ್ತೀವಿ. ನೀರ್ ನಿಲ್ಲಕ್ ಬಿಡೋದಿಲ್ಲ, ನೀರ್ ನಿಂತ್ರೆ ಶೀತ ಆಗ್ತದೆ. ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಬಸಿ ಕಾಲುವೆಲಿ ನೀರ್ ಹೋಗ್ಬೇಕದು, ಆ ರೀತಿ ಕ್ಲೀನ್ ಆಗಿ ಸೋಸಿ ಕ್ಲೀನ್ ಮಾಡಿಬಿಡ್ತೀವಿ. ಎಷ್ಟು ನಿಮ್ಮ ಒಂದು ಅಂದಾಜಿ ಸರ್ ಎಷ್ಟು ಬರ್ಬೋದು ಅಡಿಕೆ? ನಮ್ದು ಹೊಸ್ತಾಗಿ ಫಸಲು ಹೋದ ವರ್ಷ ಬಂದಿತ್ತು ನನಗೆ, 10-30 ಕೆಜಿ ಸಿಕ್ಕಿದ್ದು. ಈ ಸರಿ ಒಂದು ಕ್ವಿಂಟಲ್ ಲೆಕ್ಕಕ್ಕೆ ನಾನು ತೆಗೋತೀನಿ. ನನ್ನ ಒಂದು ಇದೆ ಬರೋ ಹಸಿ ಅಡಿಕೆ, ಹಸಿ ಅಡಿಕೆ ಒಂದು 25-30 ಕ್ವಿಂಟಲ್ ಹೆಚ್ಚು ಕಡಿಮೆ ಬರ್ತದೆ. ಅಂದ್ರೆ ಒಣ ಅಡಿಕೆ 1 ಕ್ವಿಂಟಲ್ ಆಗ್ಬಹುದು? ಆಗ್ಬಹುದು. ಹಾಕಿದ ಬಂಡವಾಳ ಬರುತ್ತೆ? ಹಾಕಿದ ಬಂಡವಾಳ ಬರ್ತದೆ, ಏನ್ ತೊಂದ್ರೆ ಇಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ ಉಳಿದವರಿಗೆ? ಅಲ್ಲ, ನಾವು ಹೇಳ್ಬೇಕಂತ ಅಂದ್ರೆ ಈಗ ರಬ್ಬರ್ ಈಗ ಆಸಕ್ತಿ ಯಾರು ಪಡಲ್ಲ ಹಾಕೋದಕ್ಕೆ. ಈಗ ಇರುವಂತದ್ರಲ್ಲಿ ಎಲ್ಲರೂ ಸಾಮಾನ್ಯವಾಗಿ ತೋಟದ ಮೇಲೆ ಕಾಯಸ್ ಮಾಡ್ತಾ ಇದಾರೆ, ಅಡಿಕೆ ತೋಟ ಎಲ್ಲ ಅಡಿಕೆ ತೋಟದ ಮೇಲೆ ಹೋಗ್ತಾ ಇದಾರೆ ಜನ. ಈಗ ಬೇರೆ ಕೃಷಿ ಬಗ್ಗೆ ಯಾರು ಚಿಂತನೆ ಮಾಡಲ್ಲ. ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಕೇಳ್ತಿದ್ದವ್ರಿಗೆ ರಬ್ಬರ್ ಹಾಕಬೇಕು ಅಂತ ಆಸೆ ಪಡ್ತಾರೆ, ಅದು ಎಲ್ಲ ವಾತಾವರಣದಲ್ಲೂ ಬರುತ್ತೋ ಕೇವಲ ಈ ವಾತಾವರಣದಲ್ಲೂ? ಇಲ್ಲ, ಎಲ್ಲ ವಾತಾವರಣದಲ್ಲೂ ಬರುತ್ತೆ. ಅಂದ್ರೆ ಆಸಕ್ತಿ ಈಗ ಯಾರು ಮಾಡ್ತಾ ಇಲ್ಲ. ಈಗೇನಿದ್ರು ಮನೆ ಹತ್ರ ಜಮೀನ್ ಇದೆ ಅಂದ್ರೆ ಅದಕ್ಕೆ ತೋಟದ ಮೇಲೆ ಆಸಕ್ತಿ ಬಿಡ್ತಾರೆ, ಬಿಟ್ರೆ ರಬ್ಬರ್ ಈಗ ಆಸಕ್ತಿ ಪಡಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಮಲೆನಾಡಲ್ಲಿ ರಬ್ಬರ್ ಇದ್ದಂತದ್ದನ್ನು ಈಗ ಸ್ವಲ್ಪ ಎಲ್ಲ ಕಟ್ತಲೆ ಅದನ್ನ ಕಡ್ದು ಬಿಟ್ಟು ಬೇಡ ತೋಟನೆ ಮಾಡೋಣ ಅನ್ನೋ ಪರಿಸ್ಥಿತಿ ಬಂದು ಆ ತರ ಮಾಡೋರು ಇದಾರೆ, ತೋಟನೆ ಮಾಡ್ಬೇಕು ಅಂತ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಕೃಷಿ ಮಾಡ್ತಕ್ಕಂಥವ್ರಿಗೆ? ನಾವ್ ಹೇಳ್ಬೇಕಂತಂದ್ರೆ, ಇವತ್ತು ಯಾರೋ ಬಂದು ಹೇಳಿದ್ರು ಆ ಗೊಬ್ಬರ ಹಾಕ್ರಿ, ಈ ಗೊಬ್ಬರ ಹಾಕ್ರಿ, ಅದ್ ಮಾಡ್ರಿ, ಆ ಔಷಧಿ ಹೊಡಿರಿ ಅಂತಾರೆ. ನಮ್ಮ ಒಂದು ಅನುಸಾರದಲ್ಲಿ ನಮ್ದೇ ಆದಂತ ಆಕಳ ಗೊಬ್ಬರ ಇದನ್ನ ಹೆಚ್ಚಾಗಿ ಬಳಸಿ ಹೊಸ ಮಣ್ಣು ತಗೊಬಂದು ಬೇರೆ ಹೊರಗಡೆಯಿಂದ ಹಾಕಿ ಮರದ ಬುಡಕ್ಕೆ ಒಳ್ಳೇದಾಗ್ತದೆ. ಇತರೆ ಗೊಬ್ಬರಗಳು ಹಾಕಿದ್ರೆ ಅದು ಬಹಳ ಎಫೆಕ್ಟ್. ಆಮೇಲೆ ಕೆಲವು ಈ ಕಳೆನಾಶಕ ಅದು ಇದು ಕೀಟನಾಶಕ ಹುಲ್ ಸಾಯಿಲಿ ಅಂತ ಹೊಡೆಯುತ್ತಾರೆ, ಅದನ್ನು ಹೊಡೆಯಕ್ ಹೋಗ್ಬಿಡಿ. ಯಾರಾದ್ರೂ ಮಿಷಿನ್ ಬಂದಿದೆ, ಮಿಷಿನ್ ಕಟಿಂಗ್ ಮಾಡಿ ಆ ಕಟಿಂಗ್ ಮಾಡಿದಂತದ್ದು ಅಲ್ಲೇ ಬಿದ್ರೆ ಅದು ಬ್ಲಡ್ ಆಗಿ ಮತ್ತು ನಮಗೆ ಎರೆಹುಳ ಉತ್ಪತ್ತಿ ಆಗ್ತದೆ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಗೊಬ್ಬರಕ್ಕೋಸ್ಕರ ಹಸು ಸಾಕೊಂಡಿದ್ದೀನಿ, ಜಾನುವಾರು ಮಾಡಿದೀನಿ ಅಂತ ಹೇಳಿದ್ರೆ ಏನು ಎಷ್ಟು ಇದಾವೆ? ನಾವು ಒಂದು 5-6 ಆಕಳು ಇಟ್ಕೊಂಡಿದೀವಿ, ಒಂದು 2-3 ಎಮ್ಮೆ ಇಟ್ಕೊಂಡಿದೀವಿ. ನಮಗೆ ಬೇಕಾದಷ್ಟು ಗೊಬ್ಬರ ಸಿಗ್ತದೆ, ಮನೆ ಹಾಲಿ ಆಯ್ತು, ಇನ್ನು ಹಾಲು ಉಳಿದ್ರೆ ಮಾರ್ಕೆಟ್ಗೆ ಹೊಯ್ದು ಕೊಟ್ಟು ಬರ್ತೀವಿ. ಹಸು ಯಾವ್ದಾಗ ಸಾಕಿರೋದು? ಇಲ್ಲ, ಇಲ್ಲಿ ಎಲ್ಲ ನಮ್ಮಲ್ಲಿ ನಾಟಿ ಹಸು, ಜಾತಿ ಹಸು ಯಾರು ನಾವು ಕಟ್ಟಲ್ಲ. ಇಲ್ಲಿ ಎಲ್ಲ ನಾಟಿ ಹಸು, ಎಮ್ಮೆಗಳು ಅಷ್ಟೇ ನಾಟಿ ಎಮ್ಮೆ. ನಾವು ಹಾಲಿನ ಇಳುವರಿ ಅಂದ್ರೆ ನಾವುಕಿನ್ ಬೇರೆ ಫುಡ್ ಏನ್ ಹಾಕಲ್ಲ, ನಾವು ಹೊರಗಡೆದಿಂದ ತಗೊಂಡು ನಮ್ಮ ಮನೇಲಿ ಇರೋಂತದ್ದೇ ಬ್ಯಾಣದಲ್ಲಿ ಮೇಯಿಸ್ತೀವಿ. ಹುಲ್ಲು ಇದ್ರೆ ಹುಲ್ಲು ಕೊಯ್ದು ಹಾಕ್ತೀವಿ, ಅಷ್ಟು ಬಿಟ್ರೆ ಒಣ ಹುಲ್ಲು ಹಾಕ್ತಿವಿ. ಮತ್ತೆ ಇತರೆ ಯಾವ್ದು ಅವಕ್ಕೆ ಫುಡ್ ಗಳು ನಾವು ತಗೊಬಂದು ಹೊರಗಡೆಯಿಂದ ತಗೊಂಡ್ ಹಾಕಲ್ಲ. ನಿಮ್ ಪ್ರಕಾರವಾಗಿ ಹಾಲಿಗೆ ಅಂತ ಅದನ್ನೇನ್ ಸಾಕ್ತಿಲ್ಲ? ಇಲ್ಲ ಇಲ್ಲ, ಹಾಲಿಗಂತ ನಾವೇನ್ ಸಾಕ್ತಾ ಇಲ್ಲ. ನಮಗೆ ಆಕಳು ಗೊಬ್ಬರ ಬೇಕಲ್ಲ, ಗೊಬ್ಬರಕ್ಕಾಗಿ ನಾವು ಸಾಕೊಳ್ತೀವಿ ಅಷ್ಟೇ. ನಿಮ್ ಪ್ರಕಾರವಾಗಿ ಸಾವಯವ ಕೃಷಿನೇ ಉತ್ತಮ? ನಮ್ಮ ಪ್ರಕಾರದಲ್ಲಿ ಸಾವಯವ ಕೃಷಿ ಮಾಡಿದ್ರೆ ಬಹಳ ಒಳ್ಳೇದು ಅನ್ನೋದಕ್ಕೆ ನಮ್ಮ ಅನಿಸಿಕೆ. ಯಾಕೆಂದ್ರೆ ನಾವು ಮಾಡಿದಂತ ಕೃಷಿಯಲ್ಲಿ ಕಂಡು ಬಂದಿರಂತದ್ದ ನಾವು ಹೇಳ್ತೀವಿ. ಸಾವಯವ ಕೃಷಿ ಇಳುವರಿ ಒಳ್ಳೇದಿದೆ, ಆದ್ರಿಂದ ಸಾವಯವ ಕೃಷಿ ಮಾಡೋದ್ರಿಂದ ಬಹಳ ಇಳುವರಿ ತಗೋಬಹುದು ಅನ್ನೋದು ನಮ್ಮ ಒಂದು ಅನಿಸಿಕೆ. ಒಳ್ಳೇದು ಸತೀಶ್ ಅವರೇ, ತಮ್ಮ ಒಂದು ಕೃಷಿ ಅನುಭವ ಅಂದ್ರೆ ರಬ್ಬರ್ ಕೃಷಿ ಹಾಗೂ ಅಡಿಕೆ ಕೃಷಿಯ ಬಗ್ಗೆ ಹೆಚ್ಚಿನ ಒಂದು ಅನುಭವವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ಹಾಗಾಗಿ ತಮಗೆ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರಬ್ಬರ್ ಹಾಗೂ ಅಡಿಕೆ ಕೃಷಿಯ ಅನುಭವ ಈ ಕುರಿತು ಆನಂದಪುರದ ಜಡಿಸರ ಗ್ರಾಮದ ಸತೀಶ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ ಎಂ ಮಹೇಶ್. ಈಗ ಕಡೂರು ತಾಲೂಕು ಆಸಂದಿಯ ಹೆಚ್ ಕೆಂಚಪ್ಪ ಮತ್ತು ಸಂಗಡಿಗರು ಹಾಡಿರುವ ಭಜನೆ ಪದ. ಸದ್ಗುರು ದಯಾ ಎನ ಏಳಲಮ್ಮ ಎನ ಏಳಲಮ್ಮ ಎನ ಏಳಲಮ್ಮ ಸದ್ಗುರುವಿನ ಮಹಿಮೆಯ ಎನ ಏಳಲಮ್ಮ ಸದ್ಗುರುವಿನ ಮಹಿಮೆಯ ನಾನಾ ಬೋಧೆಯೊಳನ್ನ ಬಾಬ ಬೀಜ ಅಳಿದಾನೋ ಎನ ಏಳಲಮ್ಮ ಶರಣು ಮಾಡಿದೆನು ಕರುಣದಲ್ಲಿ ವರದ ಮಂತ್ರವನು ಶರಣು ಮಾಡಿದೆನು ಕರುಣದಲ್ಲಿ ವರದ ಮಂತ್ರವನು ಕರುಣಾಧೀಷಣ್ಮುಖಿ ಉದ್ರೆಯ ತೋಚಿಸಿ ಕರುಣಾಧೀಷಣ್ಮುಖಿ ಉದ್ರೆಯ ತೋಚಿಸಿ ವರನಾದ ಕಳೆ ಬಿಂದು ನೋಡಂದು ತಿಳುಹಿದ ಎನ ಏಳಲಂಬ ಭದ್ರೋದಯ ಎನ ಏಳಲಂಬ ಎನಿಸಿ ಶಾಂತಿಯಾದೆಂಬ ಕನ ತಿಳುಕಾಯಿರಿಸಿ ಎನಿಸಿ ಶಾಂತಿಯಾದೆಂಬ ಕನ ತಿಳುಕಾಯಿರಿಸಿ ಕರುಣ ಎಂತೆಂಬುವ ಪೀತಾಂಬುರ ದುಡುಗೆಯ ಕರುಣ ಎಂತೆಂಬುವ ಪೀತಾಂಬುರ ದುಡುಗೆ ಮನಸಿ ಗಂಟಿದ್ದ ಧನ ಪುಣ್ಯ ಪಾದ ಜನಗೊಂಡೆಂದು ಮನಸಿ ಗಂಟಿದ್ದ ಬಿನುಗು ಮೈಲಿಗೆ ಜ್ಞಾನ ತೀರ್ಥಾದಿ ತೊಳೆದು ಬಿನುಗು ಮೈಲಿಗೆ ಜ್ಞಾನ ತೀರ್ಥಾದಿ ತೊಳೆದು ಅನುದಿನ ಮಡಿ ಮನವೋ ನೀನಲ್ಲ ಎನುತ ಬೋಧಿಸಿ ದೇಹ ಅಭಿಮಾನ ಬಿಡಿಸಿದ ಎನುತ ಬೋಧಿಸಿ ದೇಹ ಅಭಿಮಾನ ಬಿಡಿಸಿದ ಹನುಮಾನ ಸಾಕ್ಷಿ ವಸ್ತುವು ನೀನಂದರು ಇದ ಎನ ಏಳಲಂಬ ಸದ್ಗುರುದಯ ಎನ ಏಳಲಂಬ ಪಯನಿವರಣನು ಸಂಕಲ್ಪವ ಪಯಲು ಮಾಡಿದನು ಪಯನಿವರಣನು ಸಂಕಲ್ಪವ ಪಯಲು ಮಾಡಿದನು ಪಯಲು ಬ್ರಹ್ಮಾನಂದ ಕಲಿ ಮುಳುಗಿಸಿದನೋ ಬಯಲು ಬ್ರಹ್ಮಾನಂದ ಕಲಿ ಮುಳುಗಿಸಿದ ಜಯ ಗುರು ಮಹಾಲಿಂಗ ರಂಗ ಕೃಪಾಂಗನು ಎನ್ನ ಏಳಲಮ್ಮ ಸದ್ಗುರುದಯ ಎನ್ನ ಏಳಲಮ್ಮ ಎನ್ನ ಏಳಲಮ್ಮ ಸದ್ಗುರುವಿನ ಮಹಿಮೆಯ ಎನ್ನ ಏಳಲಮ್ಮ ಸದ್ಗುರುವಿನ ಮಹಿಮೆಯ ನನ್ನ ಬದೆಯೊಳೆಲ್ಲ ಬೀಜ ಅಳಿದಾನು ಎನ್ನ ಏಳಲಮ್ಮ ಸದ್ಗುರುದಯ ಎನ್ನೇಳಲಮ್ಮ ಓ ನಮ ಶಿವಯ ಓ ನಮ ಶಿವಯ ಓ ನಮ ಶಿವಯ ಓ ನಮ ಶಿವಯ ಓ ನಮ ಶಿವಯ ಓ ನಮ ಶಿವಯ ಓ ನಮ ಶಿವಯ ಓ ನಮ ದೇವಯ ಓ ನಮ ದೇವಯ ಓ ನಮ ಶಿವಯ ಓ ನಮ ಶಿವಯ ಓ ನಮ ಶಿವಯ ಶಿವಯ ಓಂ ನಮ ಶಿವಯ ಓಂ ನಮ ಶಿವಯ ನಮ ಶಿವಯ ನಮ ಶಿವಯ ಓಂ ನಮ ಶಿವಾಯ ನಮ ಶಿವಾಯ ನಮ ಶಿವಯ ನಮ ಶಿವಯ ಓಂ ನಮ ಶಿವಾಯ ನಮ ಶಿವಾಯ ನಮ ಶಿವಯ ನಮ ಶಿವಯ ಓಂ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಹೊತ್ತು ಕಂಡೇನೆ ನಾನು ಅಂದ ಮೂಗಿನ ಮೇಲಿರೋ ನತ್ತೊಂದ ಹೊತ್ತು ಕಂಡೇನೆ ನಾನು ಅಂದ ಮೂಗಿನ ಮೇಲಿರೋ ನತ್ತೊಂದ ನಮ ಶಿವಾಯ ನಮ ಶಿವಾಯ ಓ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಓ ನಮ ಶಿವಾಯ ನಮ ಶಿವಾಯ ಒಂದು ವರ್ಣದ ಮುತ್ತು ಓ ನಮ ದೊಳಗಿತ್ತು ಒಂದು ವರ್ಣದ ಮುತ್ತು ಓ ನಮ ದೊಳಗಿತ್ತು ಎರಡು ವರ್ಣದ ಮುತ್ತು ಎಡಬಲದೊಳಗಿತ್ತು ನಮ್ಮ ಶಿವಾಯ ನಮ್ಮ ಶಿವಾಯ ಓ ನಮ ಶಿವಾಯ ನಮ ಶಿವಾಯ ಮೂರು ವರ್ಣದ ಮುತ್ತು ಮೂಲತನದಲ್ಲಿತ್ತು ಮೂಲತನದಲ್ಲಿತ್ತು ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿತ್ತು ನಮ್ಮ ಶಿವಾಯ ನಮ್ಮ ಶಿವಾಯ ಓ ನಮ ಶಿವಾಯ ನಮ್ಮ ಶಿವಾಯ ಐದು ವರ್ಣದ ಮುತ್ತು ಐಕ್ಯತನದಲ್ಲಿತ್ತು ಐದು ವರ್ಣದ ಮುತ್ತು ಐಕ್ಯತನದಲ್ಲಿತ್ತು ಆರು ವರ್ಣದ ಮುತ್ತು ಆರುಢ ಸ್ವಾಮಿಗೆ ಗೊತ್ತು ನಮ್ಮ ಶಿವಾಯ ನಮ್ಮ ಶಿವಾಯ ಓ ನಮ ಶಿವಾಯ ನಮ್ಮ ಶಿವಾಯ ಏಳು ವರ್ಣದ ಮುತ್ತು ವೇದ ಕೇಳು ತಲ್ಲಿತ್ತು ವರ್ಣದ ಮುತ್ತು ವೇದ ಕೇಳು ತಲ್ಲಿತ್ತು ಎಂಟು ವರ್ಣದ ಮುತ್ತು ಮಂಟಪದಲ್ಲಿತ್ತು ನಮ್ಮ ಶಿವಾಯ ಶಿವಾಯ ಓ ನಮ ಶಿವಾಯ ನಮ್ಮ ಶಿವಾಯ ಒಂಬತ್ತು ವರ್ಣ ಮುತ್ತು ತುಂಬಿ ತುಳುಕಾಡುತ್ತಲಿತ್ತು ಒಂಬತ್ತು ವರ್ಣದ ಮುತ್ತು ತುಂಬೆ ತುಳುಕಾಡುತ್ತಲಿತ್ತು ಹತ್ತು ವರ್ಣದ ಮುತ್ತು ತತ್ವ ಬಲ್ಲವದೇ ಗೊತ್ತು ನಮ್ಮ ಶಿವಾಯ ನಮ್ಮ ಶಿವಾಯ ಓ ನಮ ಶಿವಾಯ ನಮ್ಮ ಶಿವಾಯ